ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ. ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೆಳಗರೆ ಇದೀಗ ಹಂದಿ ಸಾಕಣೆ ಈ ಕುರಿತು ಡಾಕ್ಟರ್ ಭಾಗ್ಯ ಕೊಯ್ಲ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ಡಾಕ್ಟರ್ ಭಾಗ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ಹಂದಿ ಸಾಕಣೆ ಎನ್ನುವಂತಹದ್ದು ಕರಾವಳಿ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ಉದ್ಯಮವಾಗಿ ಬೆಳೀತಾ ಇದೆ ಅಂತ ಕೇಳಿದೀವಿ. ವಿಶೇಷವಾಗಿ ಮನೆಯ ಹಿತ್ತಲಲ್ಲಿಯೂ ಕೂಡ ಈ ಹಂದಿ ಸಾಕಣೆಯನ್ನ ಮಾಡಬಹುದು, ಒಂದು ಲಾಭದಾಯಕವಾದಂತಹ ಒಂದು ಉದ್ಯಮವಾಗಿ ಮಾಡಬಹುದು ಅಂತ ಹೇಳಿ. ಈ ಹಂದಿ ಸಾಕಣೆಯ ಒಂದು ಮಹತ್ವ ಏನು ಹಾಗೂ ಇದರಲ್ಲಿರುವಂತಹ ಒಂದು ಆರ್ಥಿಕತೆ ಏನು ಅಂತ? ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ ದೇಶದಲ್ಲಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಈ ಜನರಿಗೆ ನಾವು ಕೊಡ್ಬೇಕಾಗಿರುವಂತ ವಸತಿ ಇತರ ಸೌಲಭ್ಯಗಳು ಕೂಡ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದ್ರೆ ಫಲವತ್ತಾಗಿರುವಂತ ಭೂಮಿನ ಬಳಸ್ತಾ ಇದ್ದಾರೆ. ಸೊ ನಾವು ಜನರಿಗೆ ಸಮತೋಲನ ಆಹಾರ ಕೊಡ್ಬೇಕು ಅಂದ್ರೆ ಬರೀ ದವಸ ಧಾನ್ಯ ಅದರಿಂದಾನೇ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕಡಿಮೆ ಭೂಮಿಯನ್ನ ಉಪಯೋಗಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರನ ಕೊಡ್ಬೇಕು ಅಂತಂದ್ರೆ ಆಧುನಿಕ ಪಶುಪಾಲನೆ ನಾವು ಸೂಕ್ತ ಒಂದು ಮಾರ್ಗ ಆಗಿದೆ ಅದು. ಅದರಲ್ಲಿ ಮುಖ್ಯವಾಗಿ ಏನ್ ಹೇಳ್ತೇವೆ ಅಂದ್ರೆ ನಮ್ಮ ಪಶುಪಾಲನೆಯಲ್ಲಿ ವಿವಿಧ ಅಂಗಗಳಿದೆ ಅಂದ್ರೆ ಹೈನುಗಾರಿಕೆ ಇದೆ, ಕೋಳಿ ಸಾಕಣೆ ಇದೆ, ಕುರಿ ಸಾಕಣೆ ಇದೆ, ಹಾಗೆ ಹಂದಿ ಸಾಕಣೆ ಕೂಡ. ಅತ್ಯಂತ ಕಡಿಮೆ ಸಮಯದಲ್ಲಿ ನಮ್ಗೆ ಜನಸಾಮಾನ್ಯರ ಕೈಗೆ ಎಟುಕುವಂತ ಮಾಂಸ ಅಂದ್ರೆ ಒಂದು ಇರುವಂತದ್ದು ಕೋಳಿ ಮತ್ತೆ ಹಂದಿ ಮಾಂಸ ಮಾತ್ರ. ಈ ಹಂದಿ ಮಾಂಸದಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಮತ್ತೆ ಪೋಷಕಾಂಶಗಳು ಕೂಡ ಜಾಸ್ತಿ ಇದೆ. ಅಲ್ಲದೆ ಇದೊಂದು ರುಚಿಯಾದ ಮಾಂಸ ಅಂತ ಕೂಡ ಇದು ಪ್ರಖ್ಯಾತವಾಗಿದೆ. ನಾವು ಪ್ರಪಂಚದಲ್ಲಿ ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಹಂದಿ ಮಾಂಸ ಆಕ್ಚುಲಿ ಬಹಳ ಜನಪ್ರಿಯವಾಗಿರುವಂತದ್ದು. ಇದ್ರಲ್ಲಿ ನಾವು ಗಮನಿಸಬಹುದಾದಂತ ಮುಖ್ಯ ಆರ್ಥಿಕ ಗುಣಗಳೇನಂತ ಹೇಳಿದ್ರೆ ಇದು ಹಂದಿಯಲ್ಲಿ ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ಹೇಳ್ತೀವಿ. ಹಾಗಂತ ಅಂದ್ರೆ ಅದು ಎಷ್ಟು ಕೆಜಿ ಆಹಾರ ತಿಂದು ಎಷ್ಟು ಮಾಂಸ ಕೊಡುತ್ತೆ ಅನ್ನುವಂಥದ್ದು. ಅದರಲ್ಲಿ ಹಂದಿ ಈಗ 2.5 ಕೆಜಿ ಅಂದ್ರೆ 2.5 ಕೆಜಿ ಇಂದ 3.5 ಕೆಜಿ ಆಹಾರ ತಿಂದ್ರೆ ಅದು 1 ಕೆಜಿ ಶರೀರವನ್ನು ಭಾರವನ್ನು ಕೊಡುತ್ತೆ ಅಂದ್ರೆ 1 ಕೆಜಿ ಅದು ಬಾಡಿ ವೈಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಇದರಲ್ಲಿ ಇರುವಂತ ಒಂದು ಇಂಪಾರ್ಟೆಂಟ್ ಗುಣ. ಇನ್ನೊಂದು ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬೇಗ ಬೆಳವಣಿಗೆ ಆಗುತ್ತೆ. 6-7 ತಿಂಗಳಲ್ಲಿ ಅದು 80-90 ಕೆಜಿ ಅಷ್ಟು ಬಾಡಿ ವೈಟ್ ಬರುತ್ತೆ. ಮತ್ತೆ ಇನ್ನೊಂದು ಅಂತಂದ್ರೆ ಅದು ಮರಿಯನ್ನ ಜಾಸ್ತಿ ಹಾಕುವಂತದ್ದು ನಮ್ಗೆಲ್ಲ ಗೊತ್ತು. ವರ್ಷಕ್ಕೆ 2 ಸಲ ಮರಿ ಹಾಕುತ್ತೆ. ವರ್ಷಕ್ಕೆ 2 ಸಲ ಮರಿ ಹಾಕಿದ್ರು ಕೂಡ ಮರಿಗಳ ಸಂಖ್ಯೆ ಕನಿಷ್ಠ ಅಂದ್ರೆ 8-10 ಮರಿಗಳನ್ನ ಹಾಕುತ್ತೆ ಅದು. ಸೊ ಹೀಗಾಗಿ ನಮ್ಮ ರೈತರಿಗೆ ಅದರಿಂದ ಲಾಭ ಜಾಸ್ತಿ ಆಗುತ್ತೆ. ಅದೆಷ್ಟು ಮರಿಗಳನ್ನ ಹಾಕುತ್ತೆ ಅದರಲ್ಲಿ ಲಾಭ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಅದು ಬೇಗ ಪ್ರಾಯಕ್ಕೆ ಬರುತ್ತೆ. 6-8 ತಿಂಗಳಲ್ಲಿ ಅದು ಪ್ರಾಯಕ್ಕೆ ಬರೋದ್ರಿಂದ ನಾವು ಅದನ್ನ ಕ್ರಾಸ್ ಮಾಡಿಸಿ ಹೆಚ್ಚಿನ ಮರಿಗಳನ್ನ ನಾವು ಪಡಿಬಹುದು. ಇನ್ನು ಸುಧಾರಿತ ಮಾದರಿಯಲ್ಲಿ ಸಾಕುವಂತರು ವರ್ಷಕ್ಕೆ 2 ಸಲ ಅಲ್ಲ, ವರ್ಷಕ್ಕೆ 3 ಸಲ ಕೂಡ ಹಂದಿಗಳನ್ನ ತೆಗಿತಾರೆ ಅವರು. ಮತ್ತೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಗುಣ ಅಂತ ಹೇಳಿದ್ರೆ ಮಾಂಸದ ಇಳುವರಿ. ಇದರಲ್ಲಿ ಆಕ್ಚುಲಿ ಹಂದಿಯಲ್ಲಿ ನಾವು ಚರ್ಮದ ಸಮೇತ ತಿನ್ನೋದ್ರಿಂದ ಅದರ ಹಂದಿ ಭಾಗದಲ್ಲಿ 75-80% ಮಾಂಸ ನಮ್ಗೆ ದೊರೆಯುತ್ತೆ. ಹಾಗಾಗಿ ವೇಸ್ಟೇಜ್ ಕೂಡ ನಮ್ಗೆ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಗುಣ ಅಂದ್ರೆ ಹಂದಿನ ನಾವು ಸರ್ವಭಕ್ಷ ಪ್ರಾಣಿ ಅಂತ ಹೇಳ್ತೀವಿ. ಅದು ಸಸ್ಯದಿಂದ ದೊರೆಯುವಂತದ್ದನ್ನು ತಿನ್ನುತ್ತೆ ಮತ್ತೆ ಪ್ರಾಣಿಗಳಿಂದ ಬರುವಂತದ್ದು ಅಂದ್ರೆ ಪ್ರಾಣಿಜನ್ಯ ಆಹಾರ ಕೂಡ ತಿನ್ನುತ್ತೆ ಅದು. ಹಾಗಾಗಿ ಈಗ ಮನುಷ್ಯರಿಗೆ ಬೇಡವಾಗುವಂತದ್ದು ವ್ಯರ್ಥ ಪದಾರ್ಥಗಳು ಅಂದ್ರೆ ನಮ್ಗೆ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತೆ, ಹಾಸ್ಟೆಲ್ ಕ್ಯಾಂಟೀನ್ಗಳಲ್ಲಿ, ಇವನ್ ನಮ್ಮನೆಯಲ್ಲಿ ಸಿಗುವಂತ ತರಕಾರಿಗಳು ಅಥವಾ ಸಂತೆಗಳಲ್ಲೆಲ್ಲ ಸಿಗುವಂತದ್ದು ಇವುಗಳನ್ನು ಕೂಡ ನಾವು ಹಂದಿಗಳಿಗೆ ಕೊಡ್ಬಹುದು. ಹಾಗಾಗಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಇವನ್ ಆಹಾರಕ್ಕೆ ಅದರಲ್ಲೂ ಕೂಡ ನಮ್ಗೆ ಉಳಿಕೆ ಆಗುವಂತದ್ದು. ಇವು ನಾವು ಆಕ್ಚುಲಿ ಆರ್ಥಿಕ ಗುಣಗಳನ್ನ ಅಂತ ಹೇಳ್ತೇವೆ ಹಂದಿಗಳಲ್ಲಿ. ಈಗ ಸ್ಥಳೀಯವಾಗಿ ಲಭ್ಯ ಇರುವಂತಹ ಒಂದು ತಳಿಗಳು ಮತ್ತು ಸುಧಾರಿತ ತಳಿಗಳು, ಅವುಗಳ ಒಂದು ವಿಶೇಷತೆ ಏನು? ನಮ್ಮ ಒಂದು ಪ್ರದೇಶಕ್ಕೆ ಯಾವ ತಳಿ ಸೂಕ್ತವಾಗಿದೆ ಈ ವಿಚಾರವಾಗಿ ಹೇಳಿ. ಸರ್, ನಮ್ಮಲ್ಲಿ ಯೂಶಲಿ ನಾವು ನೋಡ್ತೇವೆ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲೆಲ್ಲ ಕಪ್ಪು ಹಂದಿ ಇರುತ್ತೆ, ಹಸುರು ಇರುತ್ತೆ, ಅದ್ರ ಸುತ್ತ 1-10 ಮರಿಗಳು ಓಡಾಡ್ತಾ ಇರುತ್ತೆ. ಇದಕ್ಕೆ ನಾವು ಅಂಕಮಾಲಿ ಅಂತ ಕರಿತೇವೆ. ಇದು ಮಧ್ಯಮ ಗಾತ್ರದ ಹಂದಿ. ಬಟ್ ಇದರಲ್ಲಿ ಏನು ತೊಂದ್ರೆ ಅಂತ ಹೇಳಿದ್ರೆ ಇದು 6-8 ತಿಂಗಳಾದ್ರೂ ಕೂಡ ಕನಿಷ್ಠ 40-60 ಕೆಜಿ ಮಾತ್ರ ಬರುತ್ತೆ. ಮತ್ತೆ ಇನ್ನೊಂದು ಅದು ಹೊರಗಡೆ ತಿನ್ಕೊಂಡೆ ಬರೋದ್ರಿಂದ ಅದರಲ್ಲಿ ಲಾಡಿ ಹುಳು ಅಂತ ಹೇಳ್ತೀವಿ, ಸೊ ಅದ್ರ ಬಾಧೆ ಯಾವಾಗ್ಲೂ ಇರುತ್ತೆ. ಅಂತ ಮಾಂಸ ತಿನ್ನೋದ್ರಿಂದ ನಮ್ಗೆ ಅದು ಜನರಿಗೂ ಕೂಡ ಒಳ್ಳೇದಲ್ಲ ಅದು ಆರೋಗ್ಯ ದೃಷ್ಟಿಯಿಂದ. ಇದು ಅಂಕಮಾಲಿ ಅನ್ನೋ ಅಂತ ಹಂದಿದು. ಸೊ ನಾವೇನ್ ಮಾಡ್ತೇವೆ, ನಮ್ಮ ವಿದೇಶಿ ಹಂದಿಗಳಿದೆ, ಫಾರ್ ಎಕ್ಸಾಂಪಲ್ ಯಾಕ್ಷೆ, ಲ್ಯಾಂಡ್ರಸ್ ಮತ್ತೆ ಡ್ಯೂರಾಕ್. ಈ ಹಂದಿಗಳನ್ನ ನಾವು ಆಮದು ಮಾಡಿಕೊಂಡು ನಮ್ಮ ಹಂದಿಗಳ ಜೊತೆ ಕ್ರಾಸ್ ಮಾಡಿಸ್ತೇವೆ. ಸೊ ಮಿಶ್ರ ತಳೀಕರಣ ಅಂತ ಮಾಡಿ ನಾವು ಮಾಂಸ ಉತ್ಪಾದನೆನ ಜಾಸ್ತಿ ಮಾಡೋದ್ರ ಕಡೆ ಈಗ ಅದ್ರ ಒಲವು ತೋರಿಸಿದೆ ಸರ್ಕಾರ ಕೂಡ. ಅದಕ್ಕೆ ಬೇಕಾಗುವಂತ ಎಷ್ಟೊಂದು ಕಾರ್ಯಗಳನ್ನು ಕೂಡ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ನೋಡುವಂತದ್ದು ಯಾಕ್ಷೇರ್ ಅಂತ ಹೇಳ್ತೀವಿ, ಲಾರ್ಜ್ ವೈಟ್ ಯಾಕ್ಷೇರ್. ಇದು ಆಕ್ಚುಲಿ ಮೂಲತಃ ಇಂಗ್ಲೆಂಡ್ ದೇಶದ್ದು. ಇದು ಬಿಳಿ ಬಣ್ಣದ ಹಂದಿ, ನಾವು ಎಲ್ಲಾ ಫಾರ್ಮ್ಗಳಲ್ಲಿ ಯೂಶಲಿ ನೋಡುವಂತದ್ದು. ಇದು ಆಕ್ಚುಲಿ ವಯಸ್ಕ ಅಂದ್ರೆ 270-350 ಕೆಜಿ ಬರುತ್ತೆ. 8-15 ಮರಿಗಳನ್ನ ಹಾಕುತ್ತೆ ಪ್ರತಿ ಬಾರಿ ಕೂಡ. ಮತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ವಾತಾವರಣಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದೆ ಇದು. ಮತ್ತೆ ಇದರಲ್ಲಿ ಮಾಂಸದ ಇಳುವರಿ ಅಂತ ಬಂದ್ರೆ 70-75% ಮಾಂಸ ಇಳುವರಿ ಕೂಡ ಆಗುತ್ತೆ. ಹಾಗೆ ಇನ್ನೊಂದು ತಳಿ ನಮ್ಮಲ್ಲಿ ಕಾಣುವಂತದ್ದು ಲ್ಯಾಂಡ್ರಸ್ ತಳಿ. ಇದು ಆಕ್ಚುಲಿ ಮೂಲತಃ ಡೆನ್ಮಾರ್ಕ್ ದೇಶದ್ದಾಗಿದೆ. ಇದು ಕೂಡ ಬಿಳಿ ಹಂದಿನೇ, ಬಟ್ ಇದರಲ್ಲಿ ಕಿವಿ ಒಂದ್ ಸ್ವಲ್ಪ ಅಗಲ ಆಗಿರುತ್ತೆ, ಬಾಡಿ ಉದ್ದ ಬರುತ್ತೆ ಅದ್ರ ಲೆಂತ್. ಇದು ಕೂಡ ವಯಸ್ಕ ಅಂದ್ರೆ 300-380 ಕೆಜಿ ಬರುತ್ತೆ. ಇದು ಪ್ರತಿ ಬಾರಿ 9-12 ಮರಿಗಳನ್ನ ಹಾಕುತ್ತೆ. ಇದಲ್ಲದೆ ಇನ್ನೊಂದು ಪ್ರಚಲಿತ ತಳಿ ಅಂತ ಹೇಳಿದ್ರೆ ಡ್ಯೂರಾಕ್ ಅಂತ ಹೇಳ್ತೀವಿ. ಇದು ಕಡುಗೆಂಪು ಬಣ್ಣದ್ದು. ಸೊ ಇದು ಆಕ್ಚುಲಿ ಜನರು ತುಂಬಾ ಇಷ್ಟಪಡುವಂತದ್ದು, ಅದು ಬಣ್ಣ ಇರ್ಬೋದು ಮತ್ತೆ ದೇಹ ತೂಕ ಇರ್ಬೋದು. ಅದರಿಂದ ಸೊ ಇದರಲ್ಲೂ ಕೂಡ ಉತ್ತಮ ತಾಯ್ತನ ಇದೆ, ಹೆಚ್ಚು ಮರಿಗಳನ್ನ ಹಾಕುತ್ತೆ. ಇದು ಕೂಡ ನಮ್ಮ ದೇಶದಲ್ಲಿ ತುಂಬಾ ಕಡೆ ಕಾಣ ಸಿಗುವಂತ ಪ್ರಚಲಿತ ತಳಿ. ಈಗ ಪ್ಯೂರ್ ಬ್ರೀಡ್ ಅಂತ ಹೇಳುವಂತಹದ್ದು ಈಗ ಇಂಗ್ಲೆಂಡ್ ನಿಂದ ತರಿಸಿರುವಂತಹ ಒಂದು ತಳಿ ಆಗ್ಬೋದು. ಇದನ್ನ ಒಂದು ತಳಿ ಸಂವರ್ಧನೆ ಮಾಡುವಂತಹ ಒಂದು ವಿಧಾನ ಹೇಗೆ, ಮತ್ತು ಇದರ ಒಂದು ಚಟುವಟಿಕೆ ಬಗ್ಗೆ ಹೇಳಿ, ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಗಂಡು ಮತ್ತು ಹೆಣ್ಣು ತಳಿಗಳದ್ದು ಈ ಬಗ್ಗೆ? ಓಕೆ, ನಮ್ಮ ದೇಶಿ ತಳಿಗಳಲ್ಲಿ ನಾವು ನೋಡುವಂತ ಮುಖ್ಯವಾದ ಗುಣಗಳು ಆಕ್ಚುಲಿ ಏನಂತ ಹೇಳಿದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಅದು ನಮ್ಮ ಸ್ಥಳೀಯ ವಾತಾವರಣಕ್ಕೆ ಈಸಿಯಾಗಿ ಹೊಂದ್ಕೊಳ್ಳುತ್ತೆ. ಅದಲ್ಲದೇನೆ ಕೂಡ ನಾವೇನು ಈಗ ಕೃಷಿ ಉತ್ಪನ್ನಗಳಿಂದ ಸಿಗುವಂತ ವೇಸ್ಟ್ ಇರ್ಬೋದು ಅಥವಾ ಇತರೆ ವ್ಯರ್ಥ ಪದಾರ್ಥಗಳನ್ನ ಚೆನ್ನಾಗಿ ತಿಂದು ಬೆಳೆಯುವಂತ ಗುಣಗಳು ನಮ್ಮ ಹಂದಿಗಳಲ್ಲಿರುತ್ತೆ. ಅದೇ ವಿದೇಶಿ ತಳಿಗಳಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಬಾಡಿ ವೇಟ್, ಅದು ಕಡಿಮೆ ಆಹಾರ ತಿಂದು ಹೆಚ್ಚು ಬಾಡಿ ವೇಟ್ ಕೊಡುವಂತದ್ದು ಅಂದ್ರೆ ಆಹಾರ ಪರಿವರ್ತನಾ ಸಾಮರ್ಥ್ಯ, ಮತ್ತೆ ಹೆಚ್ಚು ಮರಿಗಳನ್ನ ಹಾಕೋದು ಒಮ್ಮೆ ಹಾಕಿದಾಗ ಮತ್ತೆ ಆ ಮರಿಗಳ ಬಾಡಿ ವೇಟ್ ಜಾಸ್ತಿ ಬರುವಂತದ್ದು, ಇವುಗಳೆಲ್ಲ ನಾವು ವಿದೇಶಿ ಹಂದಿ ತಳಿಗಳಲ್ಲಿ ಗಮನಿಸುವಂತ ಗುಣಗಳು. ಹಾಗಾಗಿ ನಾವೇನ್ ಮಾಡ್ತೇವೆ, ಈ ಪ್ರಚಲಿತವಾದ ವಿದೇಶಿ ತಳಿ ಹಂದಿಗಳನ್ನ ನಮ್ಮ ಹಂದಿಗಳಿಗೆ ಮಿಶ್ರ ತಳೀಕರಣ ಅಂತ ಹೇಳ್ತೇವೆ, ಕ್ರಾಸ್ ಮಾಡಿಸಿ ಮರಿಗಳನ್ನ ತೆಗೆಯುವುದು. ಆಗ ಬರೋ ಮರಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಬಾರಿ 12-15 ಮರಿಗಳು ಬರುವಂತದ್ದು, ಮತ್ತೆ ಅವುಗಳಲ್ಲಿ ಮಾಂಸದ ಇಳುವರಿ ಜಾಸ್ತಿ ಇರುವಂತದ್ದು, ಮತ್ತೆ ಗರ್ಭ ಧರಿಸೋ ಸಾಮರ್ಥ್ಯ ಜಾಸ್ತಿ, ಹಾಗೆ ನಮ್ಮ ನಮ್ಮ ದೇಶಕ್ಕೆ ನಮ್ಮ ಹವಾಮಾನಕ್ಕೆ ಹೊಂದಿಕೊಳ್ಳುವಂತ ಗುಣ ಬರುವಂತದ್ದು, ಬೆಳವಣಿಗೆ ಜಾಸ್ತಿ ಇರುವಂತದ್ದು, ಇದನ್ನ ನಾವು ಗಮನಿಸ್ತೇವೆ. ಇದನ್ನ ಮಿಶ್ರ ತಳೀಕರಣ ಅಂತ ಹೇಳ್ಬಿಟ್ಟು ಮಾಡ್ತೇವೆ. ಈಗ ಹೆಸರುಘಟ್ಟ ಫಾರ್ಮ್ ಮತ್ತೆ ಕೂಡಿಗೆ ಫಾರ್ಮ್ ಅಲ್ಲೆಲ್ಲ ನಾವು ಫಾರಿನ್ ಕಂಟ್ರಿಯಿಂದ ಅದ್ರದ್ದು ಸೆಮೆನ್ ತರಿಸ್ಕೊಂಡು ನಮ್ಮ ನಮ್ಮಲ್ಲಿರುವಂತಹ ಹಂದಿಗಳಿಗೆ ಅದನ್ನ ನಾವು ಇನ್ಸೆಮಿನೇಟ್ ಮಾಡಿ ಉತ್ತಮ ತಳಿಗಳನ್ನ ಆಕ್ಚುಲಿ ಅಭಿವೃದ್ಧಿ ಪಡಿಸಿದ್ದೇವೆ. ತಳಿ ಅಂದ್ರೆ ಒಳ್ಳೆ ತಳಿ ಗುಣ ಇರುವಂತದ್ದನ್ನ ಹಂದಿಗಳನ್ನ ನಮ್ಮ ಫಾರ್ಮ್ಗಳಲ್ಲಿ ಈಗ ಗೌರ್ಮೆಂಟ್ ಫಾರ್ಮ್ಗಳಲ್ಲಿ ಸಾಕ್ತಾ ಇದ್ದೇವೆ. ಸೊ ಈ ಪದ್ಧತಿನ ಮಾಡಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಮರಿಗಳನ್ನ ರೈತರಿಗೆ ಕೊಡ್ತೀವಿ. ಸೊ ಅದರಿಂದ ಅದ್ರ ಬೇಗ ಬೆಳವಣಿಗೆ ಆಗುತ್ತೆ, ಮರಿಗಳ ಸಂಖ್ಯೆ ಜಾಸ್ತಿ ಆಗಿ ನಮ್ಮ ರೈತರಿಗೆ ಲಾಭ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇನ್ನು ತಳಿಗಳ ಆಯ್ಕೆ ಅಂತ ಹೇಳಿದ್ರೆ, ನಾವು ಗಂಡು ಹಂದಿ ಆಯ್ಕೆ ಮಾಡುವಾಗ ಅವುಗಳದ್ದು ಬಲಿಷ್ಠ ಭುಜಗಳಿದೆಯಾ ಅಂತ ನೋಡ್ಬೇಕು, ಮತ್ತೆ ಹಂದಿ ದಷ್ಟಪುಷ್ಟ ಆಗಿರ್ಬೇಕು, ವಿಶಾಲವಾದ ಎದೆ ಇರುವಂತದ್ದು, ಮತ್ತೆ ಬಲದ ಬುಡದಲ್ಲಿ ಕೊಬ್ಬು ಜಾಸ್ತಿ ಶೇಖರಣೆ ಆಗಿರಬಾರ್ದು, ಅದ್ರ ವೃಷಣಗಳು ಸಂಪೂರ್ಣವಾಗಿ ಬೆಳೆದಿರ್ಬೇಕು, ಕೆಲವೊಮ್ಮೆ ಒಂದು ಮಾತ್ರ ಇರುತ್ತೆ, ಒಂದು ಹೊಟ್ಟೆಲೆ ಇರುತ್ತದೆ. ಸೊ ಅದನ್ನೆಲ್ಲ ನೋಡಿ ನಾವು ತಗೋಬೇಕಾಗುತ್ತೆ. ಇನ್ನ ಹೆಣ್ಣು ಹಂದಿ ಆಯ್ಕೆ ಮಾಡುವಾಗ್ಲೂ ಕೂಡ ಅದ್ರದ್ದು ನಾವು ಪೇರೆಂಟಲ್ ಸ್ಟಾಫ್ದು ಅದನ್ನು ಕೂಡ ರೆಕಾರ್ಡ್ನೆಲ್ಲ ನೋಡ್ತೇವೆ, ಅಂದ್ರೆ ಎಷ್ಟು ಮರಿ ಹಾಕಿರುತ್ತೆ, ಅದ್ರದ್ದು ತಾಯ್ತನದ ಸಾಮರ್ಥ್ಯ ಹೇಗಿರುತ್ತೆ, ಮಾಂಸದ ಗುಣಮಟ್ಟ ಹೇಗಿರುತ್ತೆ, ಮತ್ತೆ ಅದು ಮರಿ ಹಾಕಿದಾಗ ಮರಿ ವೆಯ್ಟ್ ಎಷ್ಟಿರುತ್ತೆ, ಮತ್ತೆ ಎಷ್ಟು ಮರಿಗಳನ್ನ ಹಾಕುತ್ತೆ, ನಾವು ಅದನ್ನು ಕೂಡ ಚೆಕ್ ಮಾಡ್ಬೇಕಾಗುತ್ತೆ ಸರ್. ಸೊ ಹಾಗಾಗಿ ನಾನು ರೈತರಿಗೆ ಹೇಳೋದು ಏನಂತಂದ್ರೆ, ಆದಷ್ಟು ನೀವು ಪೇರೆಂಟ್ ಸ್ಟಾಕ್ ಅಂತ ನೀವು ತಗೊಳ್ಳುವಂತದ್ದಿತ್ತು ಅಂದ್ರೆ ಗೌರ್ಮೆಂಟ್ ಫಾರ್ಮ್ಗಳಲ್ಲಿ ತೆಕ್ಕೊಳ್ಳಿ, ಏಕೆಂದ್ರೆ ಅಲ್ಲಿ ಒಂದು ರೆಕಾರ್ಡಿಂಗ್ ಮೇಂಟೈನ್ ಆಗಿರುತ್ತೆ, ಉತ್ತಮ ತಳಿಗಳು ಗುಣ ಇರುವಂತ ಹಂದಿಗಳು ಕೂಡ ಸಿಗುತ್ತೆ. ಅದನ್ನ ತಗೊಂಡೋಗಿ ಅವರು ಮತ್ತೆ ಬೇರೆ ಹಂದಿಗಳಿಂದ ಬ್ರೀಡ್ ಮಾಡಿಕೊಂಡು ಅದು ಮುಂದೆ ತಗೊಂಡು ಹೋಗ್ಬೋದು ಫಾರ್ಮ್ ಡೆವಲಪ್ಮೆಂಟ್ ನ. ಈಗ ಸಾಮಾನ್ಯವಾಗಿ ಈ ಹೆಣ್ಣು ಹಂದಿ ಎಷ್ಟು ವಯಸ್ಸಿನವರೆಗೆ ಅದು ಮರಿಯನ್ನು ಹಾಕ್ತಾ ಇರ್ತಿದ್ದಾರೆ? ಸರ್, ಅದು ಆಕ್ಚುಲಿ ನಾವು ಅದು ಒಮ್ಮೆ ಫಸ್ಟ್ ಸ್ಟಾರ್ಟ್ ಮಾಡೋದು ಅದು 8 months ಇದ್ದಾಗ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಆ ಹಂದಿನ 5 ವರ್ಷ ತನಕ ಕೂಡ ಬೆಳೆಸಬಹುದು. ಅಂದ್ರೆ ಮತ್ತೆ ಅದು ಡಿಪೆಂಡ್ ಆಗುತ್ತೆ, ಕೆಲವೊಂದು ಹಂದಿ ಏನಾಗುತ್ತೆ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿ ಸಲ ಮರಿ ಹಾಕ್ದಾಗ್ಲು. ಸೊ ಅದು ಒಂದು ಪೀಕ್ ಪಾಯಿಂಟ್ ಅಂತ ಇರುತ್ತೆ. ಅದಾದ್ಮೇಲಿಂದ ನೆಕ್ಸ್ಟ್ ಮರಿಗಳು ಬರೋ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಯೂಶುವಲಿ 4-5 ವರ್ಷ ತನಕ ಹೇಳ್ತೇವೆ. ತುಂಬಾ ಅದರಲ್ಲಿ ತಳಿ ಗುಣ ಇದೆ, ಪ್ರತಿ ಸಲ ಮರಿಗಳು ಚೆನ್ನಾಗಿದೆ ಅಂತಂದ್ರೆ ಅಪ್ ಟು 5 ಇಯರ್ಸ್ ತನಕ ಇಟ್ಕೊಂಡು ನಾವು ಮರಿಗಳನ್ನ ತೆಗೆಸ್ಬೋದು. ಸರಿ, ಈಗ ವಾಣಿಜ್ಯ ದೃಷ್ಟಿಯಿಂದ ಇಂತಹ ಒಂದು ಹಂದಿ ಸಾಕಣೆಯನ್ನ ಮಾಡಬೇಕಿದ್ರೆ ವಸತಿ ಸೌಕರ್ಯವನ್ನ ಯಾವ ರೀತಿ ಮಾಡ್ಕೊಳ್ಬೇಕು? ಸರ್, ಆಕ್ಚುಲಿ ವಸತಿ ಸೌಕರ್ಯ ಅಂದ್ರೆ ನಾವ್ ಆಕ್ಚುಲಿ 3 ಪದ್ಧತಿಗಳನ್ನ ಹೇಳ್ತೇವೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಂಪ್ಲೀಟ್ ಹೊರಾಂಗಣ ಪದ್ಧತಿ ಅಂತ. ಅದ್ರಲ್ಲಿ ಹೇಗೆ ಅಂತಂದ್ರೆ ಯೂಶಲಿ ನಾರ್ತ್ ಕರ್ನಾಟಕ ಅಂತ ಹೇಳಿದ್ರೆ ಅಲ್ಲಿ ನಾವು ಕೆಲವೊಂದು ಮತ್ತೆ ಬುಡಕಟ್ಟು ಜನಾಂಗಗಳ ಸಾಕುವಂತ ಪದ್ಧತಿ. ಅದ್ರಲ್ಲಿ ಅದಕ್ಕೆ ಸಪ್ರೇಟ್ ಆಗಿರುವಂತ ವಸತಿ ಅಥವಾ ಆಹಾರದ್ದು ಏನು ಸೌಲಭ್ಯ ಇರೋದಿಲ್ಲ. ಹಂದಿಗಳು ಆಚೆ ಹೋಗ್ಬಿಟ್ಟು ತಿಂದು ಅಲ್ಲೇ ಬೆಳ್ಕೊಂಡು ಇರುತ್ತದೆ. ಸೊ ಅದು ಮರಿ ಹಾಕುತ್ತೆ. ಸೊ ಅದ್ರ ಬಾಡಿ ವೈಟ್ ಕೂಡ ತುಂಬಾ ಕಡಿಮೆ ಇರುವಂತದ್ದು. ಮತ್ತೆ ಅದ್ರಲ್ಲಿ ನಾನು ಅವಾಗ್ಲೇ ಹೇಳುವ ಹಾಗೆ ಲಾಡಿ ಹುಳುಗಳು ಬಾಧನೆ ಜಾಸ್ತಿ ಇರುತ್ತೆ. ಮತ್ತೆ ಅದ್ರಲ್ಲಿ ಅದು ತಿಂದಿರೋ ಆಹಾರದಲ್ಲೇನೆ ಶಕ್ತಿ ತಗೊಂಡು ಓಡಾಡ್ತಾ ಇರೋದ್ರಿಂದ ಅದರಿಂದ ನಾವು ಬಾಡಿ ವೆಯ್ಟ್ ಜಾಸ್ತಿ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಆಗೋದಿಲ್ಲ. ಸೊ ನಾವು ಆಕ್ಚುಲಿ ಇದನ್ನ ಆದಷ್ಟು ಕಡಿಮೆ ಮಾಡ್ಬೇಕಂತ ಹೇಳ್ತೇವೆ ಈ ಪದ್ಧತಿಯನ್ನ. ಇನ್ನೊಂದು 2ನೇ ಪದ್ಧತಿ ಅಂತ ಬಂದ್ರೆ ನಿಯಂತ್ರಿತ ಹೊರಾಂಗಣ ಪದ್ಧತಿ ಅಂತ ಹೇಳ್ತೇವೆ. ಇದ್ರಲ್ಲಿ ಹೇಗೆ ಅಂದ್ರೆ ಸ್ವಲ್ಪ ಜಾಗನ ನಾವು ಹಂದಿಗಳು ಓಡಾಡ್ಲಿಕ್ಕೆ ಅಂತ ಇಟ್ಟಿರ್ತೇವೆ, ಬೇಲಿ ಹಾಕಿ ಇಟ್ಕೊಂಡಿರುವಂತದ್ದು. ಅದರಲ್ಲಿ ಸಪ್ರೇಟ್ ಆಗಿ ಅದು ಮಲಗ್ಲಿಕ್ಕೆ ಅಂತ ಸ್ವಲ್ಪ ಶೇಡ್ ಇರುವಂತ ಜಾಗ ಇರುತ್ತೆ. ಸೊ ಅಲ್ಲಿ ಅದು ಬೇಕಾದಾಗ ವಿಶ್ರಮಿಸಬಹುದು. ಮತ್ತೆ ಊಟ ಎಲ್ಲ ನಾವೇ ಅಲ್ಲಿ ಕೊಡುವಂತದ್ದು. ಸೊ ಇದರಿಂದ ನಾವು ವೇಸ್ಟ್ ಪದಾರ್ಥ, ಅಕ್ಕಿ ತೋಡು ಅಥವಾ ವ್ಯರ್ಥ ತರಕಾರಿಗಳು ಅವನ್ನೆಲ್ಲ ಆಹಾರವಾಗಿ ಆ ಮೂಲೆಯಲ್ಲಿ ಕೊಡ್ತೀವಿ. ಅದು ಬೇಕಾದಾಗ ಓಡಾಡಿ ಬರುವಂತದ್ದು. ಇನ್ನೊಂದು ಈಗ ಪ್ರಚಲಿತವಾಗಿರುವಂತದ್ದು ಸೀಮಿತ ಒಳಾಂಗಣ ಪದ್ಧತಿ ಅಂತ. ಇದ್ರಲ್ಲಿ ಏನಂತಂದ್ರೆ ಹಂದಿಗಳನ್ನ ನಾವು ಆಚೆ ಬಿಡೋದಿಲ್ಲ. ಈಗ ಎಲ್ಲಾ ಫಾರ್ಮ್ಗಳಲ್ಲಿ ಯೂಶಲಿ ಒಂದು ಫಾರ್ಮರ್ಸ್ ಕೂಡ ನಾನು ನೋಡಿರೋ ಹಾಗೆ ದಕ್ಷಿಣ ಕನ್ನಡದಲ್ಲೆಲ್ಲ ಇದೇ ರೀತಿ ಸಾಕ್ತಾ ಇರೋದು. ಮನೆಯಲ್ಲೇ ಅದನ್ನ ಗೂಡುಗಳನ್ನ ಕಟ್ಟಿ ಸಾಕುವಂತದ್ದು. ಸೊ ಊಟ ಎಲ್ಲ ಅದು ಎಲ್ಲಿರುತ್ತೆ ಅಲ್ಲೇ ಕೊಡ್ತೇವೆ ನಾವು. ಇದರಿಂದ ನಮಗೆ ಏನು ಲಾಭ ಅಂತ ಹೇಳಿದ್ರೆ ಸ್ವಚ್ಛತೆಯನ್ನ ನಾವು ಕಾಪಾಡಬಹುದು. ಇದರಿಂದ ರೋಗ ಕೂಡ ಕಂಟ್ರೋಲ್ ಮಾಡಬಹುದು. ಮತ್ತೆ ಪರಿಣಾಮಕಾರಿ ನಿರ್ವಹಣೆ, ಪ್ರತಿಯೊಂದು ಹಂದಿಗೂ ಎಷ್ಟು ಆಹಾರ ಬೇಕು, ಅದಕ್ಕೆ ಏಜಿಗೆ ಪ್ರತಿಯಾಗಿ ಅಥವಾ ಅದು ಏನಾದ್ರು ಪ್ರೆಗ್ನೆಂಟ್ ಇದ್ರೆ, ಲ್ಯಾಕ್ಟೇಟಿಂಗ್ ಇದ್ರೆ ಅದಕ್ಕೆ ಅನುಗುಣವಾಗಿ ನಾವು ಫೀಡಿಂಗ್ ಕೂಡ ಮಾಡಬಹುದು. ಮತ್ತೆ ಪ್ರತಿಯೊಂದು ಹಂದಿಗಳನ್ನ ಕೂಡ ನಾವು ಗಮನಿಸಬಹುದು ಇದರಿಂದ. ಹಾಗಾಗಿ ಇದರಲ್ಲಿ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ ನಮ್ಗೆ. ಸೊ ಇದನ್ನ ನಾವು ಪ್ರಚಲಿತ ಮಾಡುವಂತದ್ದು, ಮತ್ತೆ ನಾವು ಅಡ್ವೈಸ್ ಕೂಡ ಮಾಡುವಂತದ್ದು ಸೀಮಿತ ಒಳಾಂಗಣ ಪದ್ಧತಿಯನ್ನ. ಇನ್ನು ನಾವು ಮನೆ ಕಟ್ತೇವೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಅಂಶನ ಗಮನಿಸಬೇಕಾಗುತ್ತೆ. ಮನೆ ಕಟ್ಟುವಾಗ ನಾವು ಯೂಶಲಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು ಸರ್. ಯಾಕೆಂದ್ರೆ ಹಂದಿದು ಫೀಸಿಸ್ ಮತ್ತೆ ಯೂರಿನ್ ಸ್ಮೆಲ್ ಇರುತ್ತೆ. ಸೊ ಕಂಪ್ಲೇಂಟ್ ಜಾಸ್ತಿ ಆಗಿರುತ್ತೆ ಯಾವಾಗ್ಲೂ ಕೂಡ. ಹಾಗಾಗಿ ನಾವು ಎಲ್ಲೂ ಕೂಡ ನೀರ್ ನಿಲ್ಲದ ಹಾಗೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಒಂದರಿಂದ ಇನ್ನೊಂದು ಶೆಡ್ಡಿಗೆ ಗೋಡೆ ಅಂತರ 4-5 ಅಡಿ ಎತ್ತರ ಇರಬೇಕು. ಮತ್ತೆ ಉಳಿದ ಜಾಗನೆಲ್ಲ ನಾವು ವೈರ್ ಮೆಷಿನ್ದ ಹಾಕ್ಬೇಕು. ಇಲ್ಲ ಅಂದ್ರೆ ಕೆಲವೊಮ್ಮೆ ಕಾಗೆಗಳೆಲ್ಲ ಬಂದು ಮರಿ ಹಾಕ್ದಾಗ ಮರಿಗಳನ್ನ ಕುಕ್ಕಿ ಸಾಯಿಸುವಂತ ಸಮಸ್ಯೆ ತುಂಬಾ ಇರುತ್ತೆ. ಮತ್ತೆ ಚಾವಣಿ ಹಾಕುವಾಗ 8-10 ಅಡಿ ಹೈಟ್ ಇರಬೇಕು. ಸೊ ಆಗ ಗಾಳಿ ಮತ್ತೆ ಬೆಳಕು ಚೆನ್ನಾಗಿ ಬರುವಂತದ್ದು. ನೆಲ ತುಂಬಾ ಗಟ್ಟಿಯಾಗಿರ್ಬೇಕು. ಮತ್ತೆ ನಾವು ಪ್ರತಿ ಮೀಟರ್ಗೆ 3 ಸೆಂಟಿಮೀಟರ್ ಅಷ್ಟು ಇಳಿಜಾರಿರ್ಬೇಕಂತ ಹೇಳ್ತೀವಿ. ಸೊ ಎಲ್ಲೂ ತೊಳೆದ್ರು ಕೂಡ ಹಂದಿ ಶೆಡ್ನ ನೀರ್ ಎಲ್ಲೂ ಕೂಡ ನಿಲ್ಬಾರ್ದು. ಸೊ ಯಾವಾಗ್ಲೂ ಅದು ಡ್ರೈ ಇರುವಂತ ಜಾಗ ಆಗಿರ್ಬೇಕು. ಯಾವಾಗ್ಲೂ ಅದಕ್ಕೆ ಶುದ್ಧ ನೀರು ಸಿಗೋ ತರ, ನೆರಳು ಇರೋ ತರ ನಾವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ನೆಲ ಹಾಸು, ಈಗ ಕಲ್ಲು ಚಪ್ಪಡಿ ಹಾಸು ಅಂತ ಇರ್ತದೆ, ಕಾಂಕ್ರೀಟ್ ಕೂಡ ಹಾಕ್ತಾರೆ, ಇದರಲ್ಲಿ ಏನೇ ಅನುಕೂಲತೆಗಳಿವೆ? ಸರ್, ಆಕ್ಚುಲಿ ನಾವು ಹೇಳೋದು ಚಪ್ಪಡಿ ಕಲ್ಲ ಹಾಕ್ಬೋದು, ಬಟ್ ಅದೇನಂತಂದ್ರೆ ಮಧ್ಯ ಗ್ಯಾಪ್ ಗಳು ಇರ್ದಲೆ ಹಾಗೆ ನೋಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಅದ್ರದ್ದು ಗೊರಸು ನಾವು ತೊಳೆದಾಗ ನೀರೆಲ್ಲ ಅಲ್ಲಿ ನಿಲ್ಲುವಂತದ್ದು ಇರ್ಬೋದು. ಮತ್ತೆ ಅಲ್ಲಿ ನೊಣಗಳು ಅದೆಲ್ಲ ಕೂತು ಗಲೀಜಾಗುವಂತದ್ದು, ಅದಲ್ಲದೆ ಗೊರಸು ಸಿಗಾಕೊಂಡು ಕಿತ್ತು ಹೋಗೋದು, ಅದು ಗಾಯಗಳಾಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನೀವು ಚಪ್ಪಡಿ ಹಾಕಿದ್ರು ಕೂಡ ಅದು ಸುತ್ತ ಕ್ಲೀನ್ ಆಗಿ ಕಾಂಕ್ರೀಟ್ ಹಾಕಿ ಮಾಡ್ಬೇಕು. ಮತ್ತೆ ಅದು ಹಂದಿ ಏನ್ ಮಾಡುತ್ತೆ, ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್, ಅದು ಎಬ್ಬಿಸ್ತಾನೆ ಇರುತ್ತೆ. ಸೊ ಆತರ ಎಲ್ಲಾದ್ರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೂತಗಳಿದ್ರು ಕೂಡ ಅದು ಎತ್ತಿ ಬಿಡುತ್ತೆ. ಇನ್ನು ಕೆಲವೊಂದು ಕಡೆ ಕಾಂಕ್ರೀಟ್ ಆಕ್ಚುಲಿ ಬೆಸ್ಟ್ ಅಂತ ಹೇಳ್ಬಹುದು, ಬಟ್ ಅದೇ ಅದು ಸ್ಲೋಪ್ ಆಗಿ ಕ್ಲೀನ್ ಆಗಿ ಮಾಡ್ಬೇಕು. ಎಲ್ಲೂ ಕೂಡ ನೀರ್ ನಿಲ್ಲದ ಹಾಗೆ ಮಾಡಿದ್ರೆ ಕಾಂಕ್ರೀಟ್ ಇಸ್ ಬೆಸ್ಟ್ ಸರ್. ಆಮೇಲೆ ಎಷ್ಟರ ಮಟ್ಟಿಗೆ ಸ್ಥಳಾವಕಾಶ ಬೇಕು ಅಥವಾ ಒಂದು ಘಟಕ ಅಂತ ಮಾಡುವುದಿದ್ರೆ ಒಂದು ಹಂದಿಗೆ ಎಷ್ಟು ಸ್ಥಳಾವಕಾಶ ಬೇಕಾಗ್ತದೆ? ಅದನ್ನ ನಾವು ಏಜ್ ವೈಸ್ ಆಕ್ಚುಲಿ ಮಾಡ್ತೇವೆ. ಈಗ ತುಂಬಾ ಚಿಕ್ಕ ಮರಿ ಇದೆ ಅಂತಂದ್ರೆ ಒಂದು 10x10 ಅಷ್ಟು ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇರುವಂತದ್ರಲ್ಲಿ 10-15 ಹಂದಿ ಮರಿಗಳನ್ನ ಸಾಕ್ತೇವೆ ನಾವು. ಅಂದ್ರೆ ಅದು ಕೊಡೋ ಈಗ 2-3 ತಿಂಗಳು ಏಜ್ ಇರುವಂತದ್ದು. ಅದೇ ಬೀಜದ ಗಂಡು ಹಂದಿ ಇದೆ ಅಂತಂದ್ರೆ ಒಂದು ಹಂದಿಗೆ 6-7 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಬೇಕಾಗ್ತದೆ. ಮತ್ತೆ ಒಂದು ತಾಯಿ ಇದೆ, ಅದ್ರ ಜೊತೆ 8-10 ಮರಿ ಇದೆ ಅಂದ್ರೆ ಅದಕ್ಕೆ 9-10 ಸ್ಕ್ವೇರ್ ಫೀಟ್ ಅಷ್ಟು ಜಾಗ. ಮತ್ತೆ ಒಂದು ಕೊಬ್ಬಿದ ಹಂದಿ ಅಂದ್ರೆ ನಾವ್ ಅದನ್ನ ಸ್ಲಾಟರ್ ಪರ್ಪಸ್ ಮಾಂಸಕ್ಕೋಸ್ಕರ ಸಾಕ್ತಾ ಇದೀವಿ ಅಂದ್ರೆ ಅದಕ್ಕೆ ತುಂಬಾ ಜಾಸ್ತಿ ಜಾಗ ಬೇಕಾಗೋದಿಲ್ಲ. ಸ್ವಲ್ಪ ಕಡಿಮೆ ಜಾಗದಲ್ಲಿ 5-6 ಸ್ಕ್ವೇರ್ ಫೀಟ್ ಅಲ್ಲಿ ಇರೋಂಗೆ. ಸೊ ಅದಕ್ಕೆ ಅದು ತಿಂದದ್ದು ಜಾಸ್ತಿ ಓಡಾಡದಾಗೆ ಅಲ್ಲೇ ಕೂತಿದ್ದು ಅದ್ರದ್ದು ಬಾಡಿ ವೆಯ್ಟ್ ಜಾಸ್ತಿ ಆಗೋ ತರ ನಾವು ನೋಡ್ಕೋಬೇಕಾಗ್ತದೆ. ಸೊ ಹೀಗೆ ನಾವು ವಿಂಗಡಣೆ ಮಾಡ್ತೇವೆ. ಇನ್ನ ಬೆಳೆಯುತ್ತಾ ಇರೋ ಅಂದಿ ಅಂದ್ರೆ 5 ಅಥವಾ 6 ತಿಂಗಳ ವಯಸ್ಸು ಅಂತದಕ್ಕೆಲ್ಲ 8 square feet ಅಷ್ಟು ಜಾಗ ಬೇಕಾಗ್ತದೆ. ಆಮೇಲೆ ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಎಮ್ಮೆ ಮತ್ತು ಹಂದಿಗಳಿಗೆ ಒಂದು ಸಾಕಷ್ಟು ನೀರಿನ ವ್ಯವಸ್ಥೆ ಕೂಡ ಮಾಡ್ಕೋಬೇಕು ಅಂತ, ಅವ್ರ ಬೆವರು ಗ್ರಂಥಿಗಳು ಇಲ್ಲ ಅಂತ ಹೇಳಿ ಈ ಬಗ್ಗೆ ಹೇಳಿ. ಅಂದಿಗೆ ಆಕ್ಚುಲಿ ಬೆವರು ಗ್ರಂಥಿ ಇರೋದಿಲ್ಲ, ಹಾಗಾಗಿ ಬಹುಶಃ ನಾವು ಹೊರಗಡೆ ಕೂಡ ನೋಡ್ತೇವೆ ಎಲ್ಲಿ ಈಗ ಎಮ್ಮೆಗಳು ಅಷ್ಟೇ ಎಲ್ಲಿ ನೀರಿರುತ್ತೆ ಅಲ್ಲೇ ಕೂತಿರುತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ತೇವೆ ಅಂತಂದ್ರೆ, ಈಗ ನೀವೊಂದು ಶೆಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಶೆಡ್ ಒಂದು ಮೂಲೆಯಲ್ಲಿ ವ್ಯಾಲೋಯಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ ಅಂದ್ರೆ ನೀರಿನ ಈಜುಕೊಳ ಅಂತ. ಸೊ 1-1.5 ಅಡಿ ಹೈಟ್ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಟ್ಯಾಂಕ್ ತರ ಮಾಡಿದ್ರೆ, ಸೊ ಹಂದಿ ಏನ್ ಮಾಡುತ್ತೆ ಅಲ್ಲಿ ಬಂದು ರಿಲ್ಯಾಕ್ಸ್ ಆಗ್ತದೆ. ಮತ್ ಅದು ವ್ಯಾಲೋಯಿಂಗ್ ಟ್ಯಾಂಕ್, ಅದು ಇದಕ್ಕಾಯ್ತು. ಮತ್ತೆ ಇನ್ನೊಂದು ತೊಳಿವಾಗ ಆದಷ್ಟು ನಾವು ನೀರಿನ ಹಾಕಿ ಜಾಸ್ತಿ ಹಾಕಿ ಹಂದಿಗಳನ್ನ ತೊಳಿತಾ ಇರ್ಬೇಕು ದಿನಕ್ಕೆ 2 times. ಸೊ ಅದು ತಂಪಾಗಿರುತ್ತೆ. ಅದಲ್ಲದೆ ನಾವು ಕುಡಿಯೋ ನೀರನ್ನ ಸಾಕಷ್ಟು ಅದಕ್ಕೆ ಪ್ರಮಾಣದಲ್ಲಿ ಸಿಗೋ ತರ ಯಾವಾಗ್ಲೂ ನೋಡ್ಕೊಂತಾ ಇರ್ಬೇಕು. ಇವನ್ ದಿನನಿತ್ಯ ಕೂಡ ಇಷ್ಟು ಕ್ವಾಂಟಿಟಿ ಮಿನಿಮಮ್ ನೀರ್ ಕೊಡ್ಬೇಕಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಂದಿ 4 ತಿಂಗಳಿಗಿಂತ ಕಮ್ಮಿ ಇದೆ ಅಂದ್ರೆ ಅದು ದಿನಕ್ಕೆ ಏನಿಲ್ಲ ಅಂದ್ರೆ 2-2.5 liter ನೀರ್ ಕುಡಿಯುತ್ತೆ. 8-12 ತಿಂಗಳಿದೆ ಅಂದ್ರೆ 3-3.5 liter ನೀರ್ ಕುಡಿಯುತ್ತೆ. ಒಂದು ವಯಸ್ಕ ಹಂದಿ ಆವರೇಜ್ ಅಂದ್ರೂ ದಿನಕ್ಕೆ ಅದಕ್ಕೆ ನಮ್ಗೆ 7-8.5 liter ಒಂದು ರೆಗ್ಯುಲರ್ ಈ 1 ವರ್ಷದ ಮೇಲಿರೋ ಹಂದಿಗ್ ಬೇಕಾಗುತ್ತೆ. ಅದೇ ಹಾಲ್ ಕುಡಿಸ್ತಾ ಇರುವಂತ ಹಂದಿಗಳಿಗೆ ನೀರಿನ ಪ್ರಮಾಣ ಜಾಸ್ತಿನೇ ಬೇಕು, ಯಾಕೆಂದ್ರೆ 8-10 ಮರಿಗಳಿರುತ್ತೆ, ಹಾಲ್ ಕುಡಿತಾ ಇರುತ್ತೆ, ಹಾಗಾಗಿ ನೀರ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ 25-30 liter ಹಾಲ್ನ ನಾವು ನೀರನ್ನ ಕೊಡ್ತಾನೆ ಇರ್ಬೇಕು. ಸೊ ನೀರು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಪಿಗ್ ಫಾರ್ಮ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ತೊಳೆಯೋದಕ್ಕೂ ಕೂಡ ನೀರು ಬೇಕಾಗುತ್ತೆ, ಮತ್ತೆ ಹಂದಿಗಳಿಗೆ ಕುಡಿಯೋದಕ್ಕೂ ಕೂಡ ತುಂಬಾ ಮುಖ್ಯವಾದದ್ದು. ಆಮೇಲೆ ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ, ಯಾವ ರೀತಿ ಸ್ವಚ್ಛತೆಯನ್ನ ಕಾಪಾಡಬೇಕು, ಈಗ ನೀವು ಇಳಿಜಾರಾಗಿ ಅದನ್ನ ಮಾಡಬೇಕು ಅಂತ ಹೇಳಿದ್ರಿ, ಇದಲ್ಲದೆ ಬೇರೆ ಏನೇನ್ ಅಂಶವನ್ನ ಗಮನಿಸಬೇಕು? ಸರ್, ಸ್ವಚ್ಛತೆ ಅಂತ ಬಂತು ಅಂತ ಹೇಳಿದ್ರೆ ಅದು ಫಸ್ಟ್ ನಾವು ಹೇಳುವಂತದ್ದು ರೆಗ್ಯುಲರ್ ವಾಶ್ ಅಂತಾನೆ. ಸೊ ಹೇಗೆ ನೈರ್ಮಲ್ಯ ಕಾಪಾಡ್ತೇವೆ ಅನ್ನುವಂಥದ್ದು, ಪ್ರತಿದಿನ ನಾವು ಶೆಡ್ ನ ತೊಳಿದಕ್ಕೆ ಹೇಳ್ತೇವೆ. ಮತ್ತೆ ಅದನ್ನ ಆಹಾರ, ಎಸ್ಪೆಷಲಿ ಈಗ ಫಾರ್ಮರ್ಸ್ ಏನ್ ಮಾಡ್ತಾರೆ, ಹೋಟೆಲ್ ವೇಸ್ಟ್ ಅಥವಾ ಕ್ಯಾಂಟೀನ್ ಅಂದ್ರೆ ಬೇರೆ ಕಡೆಯಿಂದ ಹಾಸ್ಟೆಲ್ ವೇಸ್ಟ್ ಗಳನ್ನ ತಂದು ಕೊಡುವಂಥದ್ದು. ಸೊ ಅದೇನಾಗ್ತದೆ ಅಂದ್ರೆ ನಾವು ಸರಿಯಾಗಿ ತೊಳಿಲಿಲ್ಲ ಅಂದ್ರೆ ಬೇಗ ಅದು ವಾಸನೆ ಬರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪ್ರತಿದಿನ ಶೆಡ್ ನ ತೊಳಿಬೇಕು, ಹಾಗೆ ಹಂದಿಗಳನ್ನ ಕೂಡ ತೊಳಿಬೇಕು. ಆದಷ್ಟು ಕ್ರಿಮಿನಾಶಕಗಳನ್ನ ಯೂಸ್ ಮಾಡಿನೇ ತೊಳಿಬೇಕಾಗ್ತದೆ, ಅದ್ರ ಗೋಡೆ ಇರ್ಬೋದು, ನೆಲಗಳು, ಅವುಗಳನ್ನೆಲ್ಲ. ಮತ್ತೆ ಹಂದಿಗಳ ಮೈ ಮೇಲೆ ಯಾವಾಗ್ಲೂ ಕೂಡ ನೀರ್ನ ಹಾಕಿ ಚೆನ್ನಾಗಿ ತೊಳಿತಾ ಇರ್ಬೇಕು. ಸೊ ದಟ್ ಅದ್ರ ಸಗಣಿ ಎಲ್ಲ ಅಲ್ಲಲ್ಲೇ ಅದ್ರ ಮೇಲೆ ಮಲಗಿರುತ್ತೆ ಹಂದಿ. ಸೊ ಅಲ್ಲಿ ನೆಲಕ್ಕೆಲ್ಲ ಅಂಟ್ಕೊಂಡಿರುತ್ತೆ, ಅದೆಲ್ಲೂ ನಿಲ್ದ ಹಾಗೆ ತೊಳಿತಾ ಇರ್ಬೇಕು. ಮತ್ತೆ ಇದೊಂದು ಗಾಳಿ ಬೆಳಕು ಚೆನ್ನಾಗಿ ಬರೋ ತರ ನೋಡ್ಕೋಬೇಕು. ಸೊಳ್ಳೆಗಳೆಲ್ಲ ಇತ್ತು ಅಂತಂದ್ರೆ ನಾನು ಹೇಳಿದೆ ಕ್ರಿಮಿನಾಶಕಗಳನ್ನ ಬಳಸ್ಬೇಕು ಹೆಚ್ಚಾಗಿ. ಮತ್ತೆ ಇನ್ನೊಂದು ಅಂತಂದ್ರೆ, ಆದಷ್ಟು ಸರ್ ನಾವು ಬಯೋಸೆಕ್ಯೂರಿಟಿ ಅಂತ ಹೇಳ್ತೇವೆ, ಜೈವಿಕ ಸಂರಕ್ಷಣೆ. ಬೇರೆ ಫಾರ್ಮ್ ನಿಂದ ನಮ್ಮ ಫಾರ್ಮ್ಗೆ ಜನ ಬರ್ದೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದ್ ವೇಳೆ ಬರ್ತಾರೆ ಅಂದ್ರೆ ಎಲ್ಲ ಶೆಡ್ ಮುಂದೆ ನಾವು ಫುಡ್ ಟಿಪ್ ಅಂತ ಹೇಳ್ತೇವೆ, ಅದರಲ್ಲಿ ಕ್ರಿಮಿನಾಶಕ ಹಾಕಿರ್ತೇವೆ. ಸೊ ಅದ್ರೊಳಗಡೆ ಕಾಲ್ ಅದ್ದಿ ಬರೋ ತರ ನಾವು ನೋಡ್ಕೋಬೇಕು. ಮತ್ತೆ ಇನ್ನೊಂದು, ಬೇರೆ ಕಡೆಯಿಂದ ನಾವು ಹಂದಿ ತಂದಿದ್ದೇವೆ ನನ್ನ ಫಾರ್ಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ, ಅದಕ್ಕಿಂತ ಮುಂಚೆ ಒಂದು ಸಪ್ರೇಟ್ ಕೋಣೆಯನ್ನ ಮಾಡ್ಬಿಟ್ಟು ಅಲ್ಲಿ ಹಂದಿಗಳನ್ನ ಬಿಡ್ಬೇಕಾಗುತ್ತೆ. ನಾವು ಒಂದು 30 days ಆದ್ಮೇಲೆ ನಮ್ಮಲ್ಲಿ ಏನಿರುತ್ತೆ ಸ್ಟಾಕು ಅದ್ರ ಒಳಗಡೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಜೊತೆಗೆ ಇನ್ನೊಂದು ಅಂದ್ರೆ ಮರಿಗಳಿದ್ರೆ ಅದಕ್ಕಿನ್ನ ಬೇರೆ ಬೇರೆ, ಈಗ ಕೋಲ್ಡ್, ಈಗ ಫಾರ್ ಎಕ್ಸಾಂಪಲ್ ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಆಕ್ಚುಲಿ ಹೀಟರ್ಸ್ ಎಲ್ಲ ಬೇಡ ಅಂತ ಹೇಳ್ತೇವೆ, ಬಟ್ ಈಗ ವೆದರ್ ಕೋಲ್ಡ್ ಇದೆ. ಸೊ ಅಂತ ಟೈಮಲ್ಲಿ ಅದಕ್ಕೆ ಶಾಖ ಒದಗಿಸ್ಲಿಕ್ಕೆ ಬಲ್ಬ್ ಗಳಿದ್ರೆ ಅವುಗಳು, ಇವುಗಳನ್ನೆಲ್ಲ ಹಾಕ್ಬಿಟ್ಟು ಶೆಡ್ ಅಲ್ಲಿ ನಾವು ನೋಡ್ಕೋಬೇಕಾಗ್ತದೆ. ಆಮೇಲೆ ಈಗ ಗರ್ಭಸ್ಥ ಒಂದು ಈ ಹಂದಿ ತಾಯಿಯನ್ನ ನೋಡ್ಕೊಳ್ಳುವಂತಹದ್ದು ಮತ್ತು ಮರಿಗಳ ಒಂದು ಸಂರಕ್ಷಣೆ ಮಾಡುವಂತಹದ್ದು, ಈ ವಿಚಾರದ ಬಗ್ಗೆ ಹೇಳಿ. ಆಕ್ಚುಲಿ ಏನಾಗ್ತದೆ ಅಂದ್ರೆ ಹಂದಿ ಅದನ್ನ ನಿರ್ವಹಣೆ, ಹಂದಿ ಸಾಕಣೆಯಲ್ಲಿ ನಿರ್ವಹಣೆ ಅಂತ ಹೇಳ್ತೇವೆ. ಸೊ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ನಾವು ಹಂದಿ ನೋಡ್ಕೊಳ್ಳೋದು ಬೇರೆ ಬೇರೆ ಆಗ್ತದೆ. ಮೊದಲನೇದಾಗಿ ಒಂದು ಹಂದಿ ಗಬ್ಬ ಆಗಿದೆ ಅಂತ ಹೇಳಿದ್ರೆ, ನಾವು ಹಂದಿಗೆ ಹೇಗೆ ನೋಡ್ಕೋಬೇಕು ಅಂತ, ಫಸ್ಟ್ ಅದಕ್ಕೆ ನಾವು ಸಪ್ರೇಟ್ ಮಾಡ್ಬೇಕು. ಅದು ಗಬ್ಬ ಆಗಿರುವಂತ ಹಂದಿ ಬೇರೆ ಹಂದಿಗಳ ಜೊತೆ ಇರೋದಾಗೆ ನೋಡ್ಕೋಬೇಕು, ಯಾಕೆಂದ್ರೆ ಕೆಲವೊಮ್ಮೆ ಅದು ಜಗಳ ಆಡುವಂತ ಚಾನ್ಸಸ್ ಎಲ್ಲ ಇರುತ್ತೆ. ಹಾಗಾಗಿ ಅದಕ್ಕೆ ಸಪ್ರೇಟ್ ಕೋಣೆಗೆ ಹಾಕ್ಬೇಕು. ಮತ್ತೆ ಅದು ಇರೋ ಜಾಗದಲ್ಲಿ ಕ್ರಿಮಿನಾಶಕಗಳನ್ನೆಲ್ಲ ಆದಷ್ಟು ಫಿನೈಲ್ ಎಲ್ಲ ಬಳಸಿ ಅದನ್ನ ಶೆಡ್ ಅನ್ನ ಕ್ಲೀನ್ ಆಗಿ ಇಟ್ಟಿರ್ಬೇಕು. ಮತ್ತೆ ಹಂದಿನು ಕೂಡ ಇನ್ನೇನ್ ಮರಿ ಹಾಕುವಂತ ದಿನಗಳು ಹತ್ರ ಬರ್ತಾ ಇದೆ ಅಂದಾಗ ಅದನ್ನ ಚೆನ್ನಾಗಿ ಸೋಪಿನಿಂದ ತೊಳೆದು ಹಂದಿನ ಕ್ಲೀನ್ ಆಗಿ ಇಟ್ಟಿರುವಂತದ್ದು. ಮತ್ತೆ ಅದನ್ನ ಆದಷ್ಟು ಬೇರೆ ಹಂದಿಗಳ ಜೊತೆ ಇದೆ, ಈಗ ನಮ್ಮಲ್ಲಿ ಕೆಲವೊಮ್ಮೆ 3-4 ಕೋಣೆಗಳು ಮಾತ್ರ ಇರುತ್ತೆ, ಅಂತ ಟೈಮಲ್ಲಿ ಇನ್ನ 4-5 ದಿನದಲ್ಲಿ ಮರಿ ಹಾಕುತ್ತೆ ಅನ್ನುವಾಗ್ಲೂ ಕೂಡ ನಾವು ಹಂದಿಗಳನ್ನ ಶಿಫ್ಟ್ ಮಾಡಬಹುದು ಬೇರೆ ರೂಮಿಗೆ. ಮತ್ತೆ ಆದಷ್ಟು ಕೆಳಗಡೆ ನೆಲ ಒಣ ಹುಲ್ಲನ್ನ ಹಾಕಿದ್ರೆ ಹುಟ್ಟಿದ ತಕ್ಷಣ ಮರಿಗಳು ಕಾಲು ಜಾರ್ತಾ ಇರುತ್ತೆ. ಸೊ ಅದು ನಮ್ಗೆ ಅದು ಅದಕ್ಕೆ ಸ್ವಲ್ಪ ಗ್ರಿಪ್ ಆಗಿ ಸಿಗುತ್ತೆ. ಹಾಗಾಗಿ ಒಣ ಹುಲ್ಲು ಅಥವಾ ಒಟ್ಟುನ ಹಾಕ್ಬೇಕು, ಮತ್ತೆ ಅದನ್ನ ಎವ್ರಿ ಡೇ ಅಥವಾ 2-3 ಒನ್ಸ್ ಅದನ್ನ ಚೇಂಜ್ ಮಾಡಿಸ್ತಾ ಇರ್ಬೇಕು. ಇದು ಗಬ್ಬ ಹಾಕಿರುವಂತ ಹಂದಿಗಳನ್ನ ನೋಡ್ಕೊಳ್ಳೋದು. ಇನ್ನು ಅದು ಮರಿ ಹಾಕ್ತು ಅಂತ ಹೇಳಿದ್ರೆ ಅದನ್ನ ಏನ್ ಮಾಡ್ಬೇಕು, ಹೇಗಿದ್ರು ನಾವು ಕೋಣೆ ಎಲ್ಲ ಕ್ಲೀನ್ ಆಗಿ ತೊಳೆದಿರ್ತೇವೆ, ಮತ್ತೆ ಮೊದಲನೇ ಆಗಿ ನಾವು ಅದಕ್ಕೆ ಕೃತಕವಾಗಿ ಶಾಖ ಒದಗಿಸ್ಲಿಕ್ಕೆ 100-200 ವ್ಯಾಟ್ ಬಲ್ಬ್ಗಳನ್ನ ಕೂಡ ನಾವು ಬಳಸಬಹುದು. ನಾವೇನ್ ನಾರ್ಮಲ್ ಆಗಿ ಮನೆಗಳಲ್ಲಿ ಬಳಸ್ತೇವೆ ಆ ತರದನ್ನ. ಸೊ ಅದು ಮರಿ ಹಾಕಿದ ತಕ್ಷಣನೆ ಅದಕ್ಕೆ ಶೀತ ಆಗ್ತದೆ. ಸೊ ಅದನ್ನ ತಪ್ಪಿಸ್ಬಹುದು, ಇಲ್ಲಾಂದ್ರೆ ಗೋಣಿಚೀಲ ಹಾಕ್ಬಿಟ್ಟು ಒಂದು ಕಡೆ ವ್ಯವಸ್ಥೆ ಮಾಡುವಂತದ್ದು. ಮತ್ತೆ ಆದಷ್ಟು ಶೆಡ್ಡಿನ ಒಂದು ಮೂಲೆಯಲ್ಲಿ ನಾವು ಕಬ್ಬಿಣದ ಸರಳುಗಳನ್ನ ಮಾಡಿರ್ತೇವೆ. ಸೊ ದಟ್ ಮರಿ ಹಾಕಿದ ತಕ್ಷಣ ತಾಯಿ ಕೆಳಗಡೆ ಬಿದ್ದು ಮರಿಗಳು ಸಾಯೋ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ. ನಾವು ಅದನ್ನ ಕಡಿಮೆ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಸರಪಣಿಗಳನ್ನ ಹಾಕಿದ್ರೆ ತಾಯಿ ಹಂದಿ ಮಲಗುವಾಗ ಅದು ಗೋಡೆ ಪಕ್ಕನೆ ಮಲಗುತ್ತೆ, ಬಟ್ ಸರಪಣಿ ಇದ್ದಾಗ ಅದು ಅಡ್ಡ ಇರುತ್ತೆ. ಮರಿಗಳು ಗೋಡೆ ಪಕ್ಕ ಇದ್ದಾಗ ತಾಯಿ ಮತ್ತೆ ಮರಿಗಳು ಅದು ಇಚ್ಚಿಕಿ ಬಿಟ್ಟು ಸಾಯೋದಿಲ್ಲ. ಸೊ ಅದನ್ನ ನಾವು ಹಾಗಾಗಿ ಆ ವ್ಯವಸ್ಥೆ ಒಂದು ಮಾಡ್ಕೊಂಡಿರ್ಬೇಕು. ಮತ್ತೆ ಇನ್ನ ಮರಿ ಹುಟ್ಟಿದ ತಕ್ಷಣನೆ ಅದ್ರ ಹೊಕ್ಕಳು ಬಳ್ಳಿನ ನಾವು ಹೊಸ ಬ್ಲೇಡ್ ಇಂದ ಕಟ್ ಮಾಡಿ ಅದಕ್ಕೆ ಟಿಂಚರ್ ಅಯೋಡಿನ್ ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಹುಟ್ಟಿದ ಮರಿಗಳಿಗೆ ನಾವು ಇಯರ್ ನಾಚಿಂಗ್ ಅಂತ ಹೇಳ್ತೇವೆ, ಅಂದ್ರೆ ನಾವು ಅದಕ್ಕೆ ಒಂದು ನಂಬರ್ ಹಾಕುವಂತದ್ದು ಟ್ಯಾಟೂಯಿಂಗ್ ಅಥವಾ ಇಯರ್ ನಾಚಿಂಗ್ ಅಂತ ಐಡೆಂಟಿಫಿಕೇಶನ್ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ದಾಖಲಾತಿಗಳನ್ನ ಮಾಡ್ಕೊಳ್ಳೋದು, ದಾಖಲಾತಿ ಇಟ್ಕೊಂಡ್ರೆ ನಮ್ಗೆ ನಿರ್ವಹಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದೊಂದು ಹಂದಿ ಮರಿಗ ಯಾವಾಗ ಹುಟ್ಟಿತು ಹಂದಿ, ಮತ್ತೆ ಡೇಟ್ ಆಫ್ ಬರ್ತ್, ಅದು ತಾಯಿ ಸಂಖ್ಯೆ ಇರ್ಬೋದು, ಎಷ್ಟು ಮರಿಗಳನ್ನ ಹಾಕ್ತು, ಅದು ಬಾಡಿ ವೈಟ್ ಎಷ್ಟಿತ್ತು, ಈಗ ನಮ್ಗೆ ದಾಖಲೆ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಇಯರ್ ನಾಚಿಂಗ್ ಮಾಡ್ಬೇಕಂತ ಹೇಳ್ತೇವೆ. ಅದ್ರಲ್ಲಿ ಇಯರ್ ನಾಚಿಂಗ್ ಅಲ್ಲಿ 2 ಪದ್ಧತಿ ಬರುತ್ತೆ. ಒಂದು ಪ್ಲಾಸ್ಟಿಕ್ ತು ನಮ್ಗೆ ರೆಡಿ ಸಿಗುತ್ತೆ ಬಿಲ್ಲೆಗಳು, ಅದನ್ನಾದ್ರೂ ಹಾಕ್ಬೋದು. ಇಲ್ಲ ಅಂದ್ರೆ ಅದ್ ನಾವು ಹೋಲ್ಸ್ ಮಾಡ್ತೇವೆ, ಆದ್ರೆ ಒಂದೊಂದು ಎಡ ಮತ್ತೆ ಬಲ ಕಿವಿಲಿ ಒಂದೊಂದು ಜಾಗದಲ್ಲಿ ಮಾಡಿದ್ರು ಕೂಡ ಒಂದೊಂದು ಮಾರ್ಕಿಗೆ ಒಂದೊಂದು ನಂಬರ್ ಇರುತ್ತೆ, ಅದನ್ನಾದ್ರೂ ಕೂಡ ನಾವು ಮಾಡಬಹುದು. ಸೊ ಅದು ಮರಿ ಹುಟ್ಟಿದ ತಕ್ಷಣ ಇಯರ್ ನಾಚಿಂಗ್ ಮಾಡ್ಬೇಕು. ಮತ್ತೆ ಸೂಜಿ ಹಲ್ಲ ಅಂತ ಹೇಳ್ತೇವೆ, ಮೇಲೆ 4 ಮತ್ತೆ ಕೆಳಗಡೆ 4 ಶಾರ್ಪ್ ಟೀತ್ ಇರುತ್ತೆ, ಅದನ್ನ ಹುಟ್ಟಿದ ದಿನಾನೇ ನಾವು ಸೂಜಿ ಹಲ್ಲನ ಕಟ್ ಮಾಡ್ಬೇಕು. ಸೊ ಇದ್ರಿಂದ ಏನಾಗುತ್ತೆ, 8-10 ಮರಿಗಳಿದ್ದಾಗ ಒಟ್ಟಾಗಿ ಹಾಲು ಕುಡಿಲಿಕ್ಕೆ ಹೋದಾಗ ಪಕ್ಕ ಹಂದಿಗಳಿಗೆಲ್ಲ ಕಚ್ಚಿಬಿಡುತ್ತೆ ಅದು. ಸೊ ಅವುಗಳಿಗೆ ಗಾಯ ಆಗೋದನ್ನ ತಪ್ಪಿಸ್ಬೋದು. ಮತ್ತೆ ಕೆಲವೊಮ್ಮೆ ತಾಯಿ ಕೆಚ್ಚಲಿಗೂ ಕೂಡ ಗಾಯ ಆಗಿ ಅದು ಕೆಚ್ಚಲು ಭಾವ ಆಗೋದನ್ನ ಕೂಡ ನಾವು ತಪ್ಪಿಸ್ಬೋದು. ಹಾಗಾಗಿ ಸೂಜಿ ಹಾಲುಗಳನ್ನ ಹುಟ್ಟಿದಿನ ಕಟ್ ಮಾಡ್ಬೇಕು. ಮತ್ತೆ ಇನ್ನೊಂದು, ಮರಿ ಹುಟ್ಟಿದ 6-8 ವಾರ ತನಕ ತಾಯಿ ಜೊತೆಲೆ ಇರುವಾಗೆ ನೋಡ್ಕೋಬೇಕು. ಜೊತೆಗೆ ನಾವು ಬೇರೆ ಬೇರೆ ಆಹಾರ ಅಂದ್ರೆ 10 ಆದ್ಮೇಲೆ ಸಮತೋಲನ ಆಹಾರ ಅಂತ ಮರಿಗಳಿಗೆ ಕ್ರೀಪ್ ಫೀಡ್ ಅಂತ ಸಿಗುತ್ತೆ. ಸೊ ಹಾಗೆ 10 ಆದ್ಮೇಲೆ ಆ ಫೀಡ್ನ ನಿಧಾನವಾಗಿ ಕೊಡುವಂತ ಅಭ್ಯಾಸವನ್ನ ಮಾಡ್ಕೋಬೇಕು. ಮತ್ತೆ ಇನ್ನೊಂದು, ಮರಿಗಳಲ್ಲಿ ರಕ್ತಹೀನತೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ 8-10 ಮರಿ ಇದ್ದಾಗ ಎಲ್ಲಾ ಮರಿಗಳಿಗೂ ಕೂಡ ಕಬ್ಬಿಣಾಂಶ ಸಿಗೋದಿಲ್ಲ ಬೇಕಾದಷ್ಟು. ಹಾಗಾಗಿ ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಸಪ್ಲೈ ಮಾಡುವಂತದ್ದು ಕಬ್ಬಿಣ ಅಂಶ ಇರುವಂತ ಔಷಧಿ ಸಿಗುತ್ತೆ. ನಾವು ಅದನ್ನ ಹಂದಿ ಮರಿಗಳಿಗೆ ಹುಟ್ಟಿದ 4 ದಿನ ಮತ್ತೆ 14 ದಿನ ತಪ್ಪದೆ ಕೊಡ್ಬೇಕಾಗುತ್ತೆ. ಜೊತೆಗೆ ಈಗ ಗಂಡು ಹಂದಿ ಮರಿ ಹುಟ್ಟಿದೆ ಅಂತ ಹೇಳಿದ್ರೆ ಅದನ್ನ ಮಾಂಸಕ್ಕೋಸ್ಕರ ಬಳಸ್ತಾ ಇದ್ದೇವೆ, ನಾವು ಸಂತಾನೋತ್ಪತ್ತಿಗೆ ಬಳಸ್ತಾ ಇಲ್ಲ ಅಂದ್ರೆ ಕಸಿ ಮಾಡ್ಲಿಕ್ಕೆ ಹೇಳ್ತೇವೆ. ಸೊ ಆ ಹಂದಿ ಮರಿಗೆ 4-6 ವಾರ ವಯಸ್ಸಲ್ಲಿ ನಾವು ಕಸಿ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಮಾಂಸ ಕೂಡ ಸಿಗುತ್ತೆ. ಅಂದ್ರೆ ನಾವು ಬೋರ್ ಓಡರ್ ಅಂತ ಹೇಳ್ತೇವೆ, ಅದು ಕಸಿ ಮಾಡಿದಾಗ ಆ ವಾಸನೆ ಬರೋದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಹಂದಿ ಮರಿ 2-3 ತಿಂಗಳಿದ್ದಾಗ ಮಾರಾಟ ಮಾಡೋ ತರ ನಾವು ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭ ಕೂಡ ಸಿಗ್ತದೆ. ಇನ್ನು ಇವುಗಳ ಆಹಾರ ಕ್ರಮ, ಏನೇನು ಆಹಾರವನ್ನ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡುವಂತಹದ್ದು, ಕೊಡುವಂತಹ ಒಂದು ವಿಧಾನ ಹೇಗೆ, ಈ ಬಗ್ಗೆ ಹೇಳಿ. ಸರ್, ಹಂದಿ ಫಾರ್ಮ್ ಅಂತ ಹೇಳಿದ್ರೆ ನಾವು ಆಕ್ಚುಲಿ 100% ವೆಚ್ಚ ಹಂದಿ ಆಹಾರಕ್ಕೆ ಹೋಗುತ್ತೆ. ಸೊ ಈ ಹಂದಿ ಆಹಾರನ ನಾವು ಹೇಗೆ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಲಾಭ ಕೂಡ ನಿಶ್ಚಯ ಆಗ್ತದೆ. ಹಾಗಾಗಿ ನಾವು ಈ 70% ಏನ್ ಖರ್ಚು ಮಾಡ್ತೀವಿ ಅದ್ರಲ್ಲಿ ಆದಷ್ಟು ಸಮತೋಲನ ಆಹಾರ ಕೊಡ್ಲಿಕ್ಕೆ ನಾವು ನೋಡ್ಕೋಬೇಕು. ನಮಗೆ ಗೊತ್ತು, ಹಂದಿಗೆ ನಾವು ಆಕ್ಚುಲಿ 3 ವಿಧದಲ್ಲಿ ಇದ್ ಮಾಡ್ಬೋದು. ಒಂದು ಸಮತೋಲನ ಆಹಾರ ಕೊಡ್ಬೋದು, ಇನ್ನೊಂದು ವ್ಯರ್ಥ ಆಹಾರ ಅಥವಾ ತ್ಯಾಜ್ಯ, ಏನ್ ವೇಸ್ಟ್ ಅಂತ ಕೊಡ್ತೀವಲ್ಲ ಅದು, ಇದ್ರ ಜೊತೆಲಿ ಹಸಿರು ಹುಲ್ಲು. ಸೊ ಫಸ್ಟ್ ನಾನು ಸಮತೋಲನ ಆಹಾರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಇದರಿಂದ ಆಹಾರದಲ್ಲಿ ಏನ್ ನಾವು ಬಜೆಟ್ ಅಂದ್ರೆ ವ್ಯಯ ಮಾಡ್ತೀವಲ್ಲ ಅದನ್ನ ಕೂಡ ಕಡಿಮೆ ಮಾಡಬಹುದು. ಅದಲ್ಲದೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ವಿಟಮಿನ್ಸ್ ಮತ್ತೆ ಎಷ್ಟೊಂದು ಮಿನರಲ್ಸ್ ಗಳು ಹಸಿರು ಹುಲ್ಲಲ್ಲಿ ಇರುತ್ತೆ. ಸೊ ಅದರಿಂದ ಕೊಡೋದ್ರಿಂದ ಅವುಗಳಿಗೆ ಬೇಕಾಗುವಂತ ಪೌಷ್ಟಿಕಾಂಶಗಳು ಸಿಗುತ್ತೆ. ಅದಲ್ಲದೆ ಅದನ್ನ ಅಂದಿ ಇಷ್ಟಪಟ್ಟು ತಿನ್ನೋದ್ರಿಂದ ಮತ್ತೆ ಅದ್ರದ್ದು ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಫೈಬರ್ ಆಕ್ಚುಲಿ ನಮಗೆ ಬೇಕಾದ್ರು ಅಂದಿಗಳಿಗೂ ಕೂಡ ಹಾಗೆ ಬೇಕಾಗ್ತದೆ. ಸೊ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಸೊ ಹಸಿರು ಹುಲ್ಲುಗಳನ್ನು ಕೂಡ ನಾವು ಕೊಡಬಹುದು. ಮಿನರಲ್ ಮಿಕ್ಸರ್ ಅಂತ ಪ್ರತ್ಯೇಕವಾಗಿ ಸೇರಿಸಬೇಕಾಗ್ತದ ಸರ್? ಆಕ್ಚುಲಿ ಮಿನರಲ್ ಮಿಕ್ಸರ್ ನಾವೀಗ ಸಮತೋಲನ ಆಹಾರ ನೀವು ರೆಡಿ ಬೈ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ಆಡ್ ಮಾಡಿ ಕೊಡ್ತಾರೆ. ಇಲ್ಲ ನಮ್ಮ ಫಾರ್ಮರ್ಸ್ ನಾವೇ ಮಾಡ್ತೇವೆ, ಏನ್ ಸಿಗುತ್ತೆ ನಮ್ಗೆ ಅಕ್ಕಿ ನುಚ್ಚು, ಜೋಳ, ಗೋಧಿ, ಭೂತ ಇಂಥದೆಲ್ಲ ತೌಡು ಎಲ್ಲ ಹಾಕಿ ಕೊಡುವಾಗ ಮಾರ್ಕೆಟ್ ಅಲ್ಲಿ ಸಪರೇಟ್ ಮಿನರಲ್ ಮಿಕ್ಸರ್ಸ್ ಬರುತ್ತೆ. ಸೊ ಅವುಗಳ ಜೊತೆ ಇದು ಎಷ್ಟು ಕ್ವಾಂಟಿಟಿ ಅಂತ ಹಾಕಿ ಕೊಟ್ಟು ಅದಕ್ಕೆ ಸಮತೋಲನ ಆಹಾರ ರೈತರು ಅದನ್ನ ಫಾರ್ಮುಲೇಟ್ ಮಾಡಿ ಕೊಡಬಹುದು ಸರ್. ಆಮೇಲೆ ಈಗ ಕೊನೆಯ ಪ್ರಶ್ನೆ, ಈ ಹಂದಿಗಳಿಗೆ ಬರುವಂತಹ ಒಂದು ರೋಗಗಳು ಮತ್ತು ಪರೋಪಜೀವಿ ಆಗ್ಬಹುದು ಅಥವಾ ಪರತಂತ್ರ ಜೀವಿಗಳಾಗ್ಬಹುದು, ಇವುಗಳ ಸಮಸ್ಯೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು? ನಾವು ಆಕ್ಚುಲಿ ಈಗ ನಾವು ಬೇರೆ ಈಗ ದನಗಳನ್ನ ನೋಡಿ ಕುರಿ ಕೋಳಿ ನೋಡಿದ್ರೆ ಆಕ್ಚುಲಿ ಹಂದಿಗಳಲ್ಲಿ ಈ ತರ ರೋಗಗಳು ಬರೋದು ತುಂಬಾನೇ ಕಡಿಮೆ ಇದೆ. ಅದರಲ್ಲಿ ಬರುವಂತದ್ದು ಮೇಜರ್ ಆಗಿ 2-3 ರೋಗಗಳ ಬಗ್ಗೆ ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಅವುಗಳಿಂದ ನಮ್ಗೆ ಸಾವು ಆಗುವಂತದ್ದು ಅಥವಾ ಈ ತರ ರೋಗಗಳು ಬಂದು ನಮ್ಗೆ ಲಾಸ್ ಆಗೋದನ್ನ ನಾವು ರೆಡ್ಯೂಸ್ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಹಂದಿ ಜ್ವರ, ಸ್ವೈನ್ ಫೀವರ್ ಅಂತ ಹೇಳ್ತೇವೆ. ಇದರಿಂದ ಒಂದ್ಸಲ ಸ್ವೈನ್ ಫೀವರ್ ಬಂತು ಅಂತ ಹೇಳಿದ್ರೆ ಕನಿಷ್ಠ ಅಂದ್ರೆ 90-95% ಅಷ್ಟು ಹಂದಿಗಳು ಸಾಯುತ್ತೆ. ಇದಕ್ಕೆ ಅದರಲ್ಲಿ ಲಕ್ಷಣಗಳೇನಂತ ಹೇಳಿದ್ರೆ ಕಿವಿ, ಹೊಟ್ಟೆ ಭಾಗ, ಕಾಲ್ ಸಂದಿಲೆಲ್ಲ ಕೆಂಪು ಅಥವಾ ನೀಲಿ ಮಿಶ್ರಿತ ಬೊಬ್ಬೆಗಳು, ಗುಳ್ಳೆಗಳಾಗಿರುತ್ತೆ. ಸೊ ಜೊತೆಗೆ ಜ್ವರ, ಕೆಮ್ಮು, ವಾಂತಿ, ಬೇದಿ ಇದು ಕೂಡ ಆಗುತ್ತೆ. ಗರ್ಭ ಇರುವಂತ ಹಂದಿಗಳಲ್ಲಿ ಗರ್ಭಪಾತ ಕೂಡ ಆಗುತ್ತೆ. ಹಾಗಾಗಿ ನಾವು ಅದನ್ನ ಹೇಗ್ ನೋಡ್ಕೋಬೇಕು, ಇದರಲ್ಲಿ ಒಂದ್ ಇಂಪಾರ್ಟೆಂಟ್ ಅಂದ್ರೆ ಬಯೋಸೆಕ್ಯೂರಿಟಿ ಅಂತ ಹೇಳ್ತೀವಿ, ಜೈವಿಕ ಸಂರಕ್ಷತೆ. ಸೊ ಆದಷ್ಟು ಬೇರೆ ಫಾರ್ಮ್ ಇಂದ ನಿಮ್ಮ ಫಾರ್ಮಿಗೆ ಜನಗಳು ಬರೋದನ್ನ ಕಡಿಮೆ ಮಾಡುವಂತದ್ದು, ಮತ್ತೆ ಬೇರೆ ಫಾರ್ಮ್ ಇಂದ ಹಂದಿ ತಂದ್ರೆ ಅದನ್ನ ಐಸೋಲೇಟ್ ಮಾಡಿ 30 ದಿನ ಸೇರಿಸಬೇಡಿ. ಮತ್ತೆ ಇದಕ್ಕೆ ಏನಂತಂದ್ರೆ ವ್ಯಾಕ್ಸಿನೇಷನ್, ಹಂದಿ ಜ್ವರಕ್ಕೆ ವ್ಯಾಕ್ಸಿನೇಷನ್ ಇದೆ. ಹಾಗಾಗಿ ಪ್ರತಿ ವರ್ಷ ಹಂದಿ ಜ್ವರಕ್ಕೆ ನಾವು ವ್ಯಾಕ್ಸಿನ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಮರಿಗಳು 60 ದಿನ ಆಗಿದ ತಕ್ಷಣನೆ ತಾಯಿಯಿಂದ ಬೇರ್ಪಡಿಸ್ತೀವಲ್ಲ, ಸೊ ಹಂದಿಗಳು ಮರಿಗಳಿಗೂ ಕೂಡ ನಾವು ಈ ಲಸಿಕೆನ ಹಾಕ್ಬಹುದು. ಲಸಿಕೆ ಹಾಕೋದ್ರಿಂದ ನಾವು ಈ ರೋಗ ಬರೋದನ್ನ ಕೂಡ ತಡೆಗಟ್ಟಬಹುದು. ಇನ್ನು ಎರಡನೇ ಕಾಮನ್ ರೋಗ ಅಂತ ಹೇಳಿದ್ರೆ ಅದು ಕಾಲುಬಾಯಿ ಜ್ವರ. ಅದು ನಮಗೆ ಗೊತ್ತು, ಹಂದಿಗಳಲ್ಲಿ ದನಗಳಲ್ಲೆಲ್ಲ ತುಂಬಾ ಸಾಮಾನ್ಯ, ಈಗ ಅದು ತುಂಬಾ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ. ಹಾಗಾಗಿ ಸರ್ಕಾರದ ಕಡೆಯಿಂದ ವರ್ಷಕ್ಕೆ 2 ಸಲ ಅದನ್ನ ವ್ಯಾಕ್ಸಿನ್ ಮಾಡಿಸ್ತಾರೆ. ಆ ಟೈಮಲ್ಲಿ ನಮ್ಮಲ್ಲಿ ಹಂದಿಗಳಿದೆ ಅಂತಂದ್ರೆ ನಾವು ಹತ್ರದಲ್ಲಿರುವಂತ ಡಾಕ್ಟರ್ಗೆ ಅದನ್ನ ಹೇಳ್ಬೇಕು, ನಮ್ಮಲ್ಲಿ ಹಂದಿ ಇದೆ, ನಮ್ಗೆ ವ್ಯಾಕ್ಸಿನ್ ಮಾಡಿ ಕೊಡಿ ಅಂತ. ಸೊ ಅವರು ಬಂದು ಅದಕ್ಕೆ ವ್ಯಾಕ್ಸಿನ್ ಮಾಡಿಸ್ತಾರೆ. ಸೊ ಅದರಲ್ಲಿ ನಾವು ನೋಡುವಂತ ಲಕ್ಷಣ ಏನಂತಂದ್ರೆ ಅದ್ರ ಬಾಯಲ್ಲಿ ಚರ್ಮದ ಮೇಲೆಲ್ಲ ಹುಣ್ಣಾಗಿರುವಂತದ್ದು, ಕಾಲ್ ಗೊರಸೆ ಮಧ್ಯ ಎಲ್ಲ ಗಾಯಗಳು ಹುಣ್ಣಾಗಿರುತ್ತೆ, ಮತ್ತೆ ಅದು ಊಟ ಮಾಡದಲೇ ಇರುವಂತದ್ದು. ಸೊ ಇದಕ್ಕೆ ನಾವು ಕ್ರಮಬದ್ಧವಾಗಿ ವರ್ಷಕ್ಕೆ ಎರಡ್ ಸಲ ಲಸಿಕೆನ ಹಾಕ್ಬೇಕು. ಮತ್ತೆ ಏನಾದ್ರು ಅದಕ್ಕೆ ರೋಗ ಆಗಿದೆ ಹಂದಿಗೆ ಅಂದ್ರೆ ಅದನ್ನ ಬೇರೆ ಹಂದಿಗಳಿಂದ ಬೇರ್ಪಡಿಸ್ಬೇಕು. ಮತ್ತೆ ಅದನ್ನ ಗಾಯ ಆಗಿರುವಂತದನ್ನ ನಾವು ಸ್ವಚ್ಛವಾಗಿ ತೊಳೆಯುವಂತದ್ದು, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ನ ಮಾಡಿಸ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ನ್ಯೂಮೋನಿಯಾ ಅಂದ್ರೆ ತುಂಬಾ ಜ್ವರ ಬಂದಿರುತ್ತೆ, ಕೆಮ್ಮು, ಸೀನು, ಆಹಾರ ತಗೊಳ್ದಲೇ ಇರುವಂತದ್ದು. ಸೊ ಇದಕ್ಕೆ ನಾವು ಡಾಕ್ಟರ್ ಹತ್ರ ಹೇಳಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತದೆ. ಇದು ಮೂರು ಯೂಶಲಿ ಕಾಮನ್ ಆಗಿ ನಾವು ನೋಡುವಂತ ರೋಗಗಳು. ಇದಲ್ದಲೆ ಪರೋಪಜೀವಿಗಳಿಂದ ಅಂತ ಬಂತು ಅಂದ್ರೆ ಮೇಂಜ್ ಅಂತ ಹೇಳ್ತೀವಿ, ಇದು ಚರ್ಮ ರೋಗ. ಯೂಶಲಿ ಎಷ್ಟೋ ಫಾರ್ಮ್ಗಳಲ್ಲಿ ಇದಿರುತ್ತೆ. ನಮ್ಮಲ್ಲಿ ರೈತರು ಬಂದಾಗ ಟ್ರೈನಿಂಗ್ ಹೇಳ್ತಾರೆ, ಅದು ಗೋಡೆಗೆ ಮೈ ಉಚ್ಕೊಳ್ತಾ ಇರುವಂತದ್ದು, ಕೂದಲೆಲ್ಲ ಉದುರುತ್ತಾ ಇದೆ, ಮತ್ತೆ ಅದ್ ಸ್ಕಿನ್ ಎಲ್ಲ ರಫ್ ಆಗಿರುತ್ತೆ. ಸೊ ಸ್ಕಿನ್ ರಫ್ ಆಗಿದೆ ಅಂದ್ರೆ ನಾವು ಹಂದಿನ ಚರ್ಮ ಸಮೇತ ತಿನ್ನೋದ್ರಿಂದ ಅದು ರಫ್ ಟೆಕ್ಸ್ಚರ್ ಆಗಿದೆ ಅಂತ ಹೇಳಿದ್ರೆ ಅದ್ರದ್ದು ಅಂದ್ರೆ ಬೆಲೆ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಮತ್ತ ಅದೆಲ್ಲ ಕಣ್ಣು, ಕಿವಿ ಸುತ್ತ, ಬಾಲ ಸುತ್ತ ಸ್ವಲ್ಪ ಸ್ವಲ್ಪ ಒಣ ಚರ್ಮ ತರ ಆಗಿ ಶುರುವಾಗಿ ಅದು ಬಾಡಿ ಫುಲ್ ಆಗೋಗುತ್ತೆ. ಹಾಗಾಗಿ ನಾವು ಅದು ಏನ್ ಕಣ್ಣು ಕಿವಿ ಬಾಲದಲ್ಲಿ ಸಣ್ಣ ಸಣ್ಣದಾಗಿ ನೋಡಿದಾಗ್ಲೇನೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಐವರ್ಮೆಕ್ಟಿನ್ ಅಂತ ಇಂಜೆಕ್ಷನ್ ಬರುತ್ತೆ. ಸೊ ಹತ್ರದಲ್ಲಿರೋ ಡಾಕ್ಟರ್ಗೆ ಹೇಳ್ಬಿಟ್ಟು ಪಶುವೈದ್ಯ ಅಧಿಕಾರಿಗೆ ಹೇಳಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ಬೇಕಾಗುತ್ತೆ. ಈವನ್ ಇಂಜೆಕ್ಷನ್ ಮಾಡ್ಬೇಕಂತಿಲ್ಲ, ಸಿರಪ್ಗಳು ಕೂಡ ಬರುತ್ತೆ ಅದಕ್ಕೆ. ಫಾರ್ಮರ್ಸ್ ಅದನ್ನ ರೆಗ್ಯುಲರ್ ಆಗಿ ಆತರ ಲಕ್ಷಣ ಶುರು ಆಗ್ತಿದೆ ಅಂದಾಗೇನೆ ಸಿರಪ್ಗಳನ್ನು ಕೂಡ ರೆಗ್ಯುಲರ್ ಆಗಿ ಹಾಕ್ಬಹುದು. ಇನ್ನೊಂದು ಹಂದಿಗಳಲ್ಲಿ ಕಾಮನ್ ಆಗಿ ಅಂದ್ರೆ ಜಂತು ಹುಳು. ಸೊ ನಾವು ಹೇಳ್ತೇವೆ ಹಂದಿಲಿ ಆಸ್ಕ್ಯಾರಿಸ್ ಅನ್ನೋಂತ ಜಂತು ಹುಳು ಕಾಮನ್ ಆಗಿ ಇರುವಂತದ್ದು. ಸೊ ನಾವು ಅದಕ್ಕೆ ಪೈಪರಾಜಿನ್ ಅನ್ನೋಂತ ಡಿವರ್ಮಿಂಗ್ ಇದನ್ನ ಬಳಸಬಹುದು. ಅಂದ್ರೆ 1 ಕೆಜಿಗೆ 0.2 ಗ್ರಾಂನಷ್ಟು ಆಹಾರದಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು ಕೊಡ್ಬೇಕಾಗ್ತದೆ. ಇದಲ್ಲದೆ ಏನು ಮತ್ತೆ ಉಣ್ಣೆಗಳು ಇದೆಲ್ಲ ದನಗಳೆಲ್ಲ ಇತ್ತು ಅಂತಂದ್ರೆ ಹಂದಿಗಳಿಗೂ ಇರುವಂತದ್ದು ಸಾಮಾನ್ಯ. ಸೊ ಅದಕ್ಕೆ ಕ್ರಿಮಿನಾಶಕಗಳು ಅದೆಲ್ಲ ಬರುತ್ತೆ. ಸೊ ಅದನ್ನ ನಾವು ಸಿಂಪಡಿಸಿ ನಮ್ಮ ಶೆಡ್ಗಳನ್ನು ಕೂಡ ಕ್ಲೀನ್ ಆಗಿ ಇಟ್ಕೋಬೇಕು, ಯಾಕೆಂದ್ರೆ ಅಲ್ಲಿ ಮೊಟ್ಟೆಗಳು ಅದೆಲ್ಲ ಇರುವಂತದ್ದು ಇರುತ್ತೆ. ಸೊ ಶೆಡ್ನು ತೊಳಿಬೇಕು, ಜೊತೆಗೆ ಕ್ರಿಮಿನಾಶಕ ಸಿಂಪಡಿಸುವಾಗ ಶೆಡ್ ಜೊತೆ ಹಂದಿಗಳಿಗೂ ಕೂಡ ಮಾಡಿದ್ರೆ ಅದನ್ನ ನಾವು ನಿರ್ಮೂಲನೆ ಮಾಡಬಹುದು. ಇನ್ನೊಂದು ಹಂದಿಗಳಲ್ಲಿ ನಾವು ನೋಡೋದು ಅಂದ್ರೆ ಪೌಷ್ಟಿಕಾಂಶದ ಕೊರತೆಯಿಂದ ಬರುವಂತದ್ದು. ಪೌಷ್ಟಿಕಾಂಶತೆ ಅಂತ ಯೂಶಲಿ ಅಂದ್ರೆ ವಿಟಮಿನ್ಸ್ ಅಥವಾ ಮಿನರಲ್ಸ್ ಡಿಫಿಷಿಯನ್ಸಿ ಇಂದ ಆಗುವಂತದ್ದು. ಮರಿಗಳಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಣುತ್ತೆ, ಯಾಕೆಂದ್ರೆ ಒಂದು ತಾಯಿ ಮರಿ ಹಾಕ್ದಾಗ 8 ರಿಂದ 10 ಮರಿ ಹಾಕಿರುತ್ತೆ. ಎಲ್ಲಾ ಮರಿಗಳಿಗೂ ಕೂಡ ಹಾಲಲ್ಲಿ ಬೇಕಾದ ಪ್ರಮಾಣದಲ್ಲಿ ಸಿಗೋದಿಲ್ಲ. ಹಾಗಾಗಿ ಆ ಡಿಫಿಷಿಯನ್ಸಿ ಬರುತ್ತೆ. ಅದರಲ್ಲಿ ಯೂಶಲಿ ಏನಾಗೋದು ಅಂತ ಅಂದ್ರೆ ಸಿಂಪ್ಟಮ್ಸ್ ಅಂತ ಲಕ್ಷಣಗಳು ಯಾವುದು ಅಂದ್ರೆ ಅದಕ್ಕೆ ಹಸಿವು ಆಗ್ದಲೇ ಇರುವಂತದ್ದು ಇರ್ಬೋದು, ಹಾಲು ಕುಡಿತಾನೆ ಇರೋದಿಲ್ಲ, ಬೆಳವಣಿಗೆ ಆಗೋದೇ ಇಲ್ಲ. ಇದು ಯೂಶಲಿ ಐರನ್ ಡಿಫಿಷಿಯನ್ಸಿ ಇಂದ ಇರುತ್ತೆ. ಸೊ ನಾವೇನ್ ಮಾಡ್ತೇವೆ, ಕಬ್ಬಿಣದ ಇಂಜೆಕ್ಷನ್ ನ ನಾವು ಕೊಡ್ತೇವೆ. ಅಂತಂದ್ರೆ ಒಂದು ಫೆರಸ್ ಸಲ್ಫೇಟ್ ಅಥವಾ ಕಬ್ಬಿಣದ ಸಲ್ಫೇಟ್ ಬರುತ್ತೆ ಅದು. ಸೊ ಅದನ್ನ ನಾವೇನ್ ಮಾಡ್ಬೇಕು, 1/2 ಕೆಜಿ ಕಬ್ಬಿಣದ ಸಲ್ಫೇಟ್ ನ 10 ಲೀಟರ್ ಬಿಸಿ ನೀರಿನಲ್ಲಿ ಕಲಸ್ಬಿಟ್ಟು ಪ್ರತಿ ಬಾರಿ ಈಗ ಒಂದು ಮರಿ ಹಾಲು ಕುಡಿ 8 ರಿಂದ 10 ಸಲ ಹಾಲು ಕುಡಿತಿದೆ ಅಂದ್ರೆ ನಾವು 8-10 ಟೈಮ್ಸ್ ದಿನಕ್ಕೆ ಅದ್ರ ಕೆಚ್ಚಲಿಗೆ ಹಚ್ಚಿ ಬಿಡ್ತಾ ಇರ್ಬೇಕು. ಸೊ ಅದು ಹಾಲು ಕುಡಿಯುವಾಗ ಅದು ಮರಿಗಳಿಗೂ ಕೂಡ ಅದು ಹೋಗುತ್ತೆ ಐರನ್. ಇಲ್ಲ ಅಂತಂದ್ರೆ ಇಂಜೆಕ್ಷನ್ ಕೂಡ ಬರುತ್ತೆ. ಹುಟ್ಟಿದ 4ನೇ ಮತ್ತೆ 14ನೇ ದಿನ ನಾವು ಇಂಜೆಕ್ಷನ್ ನ ಕೊಟ್ಟು ಕೂಡ ಅದನ್ನ ಕ್ಯೂರ್ ಮಾಡಬಹುದು. ಕೊಯ್ಲ ಫಾರ್ಮಿನಲ್ಲಿ ಈ ಹಂದಿ ಮರಿಗಳ ಲಭ್ಯತೆಯ ಬಗ್ಗೆ ನಮ್ಮಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸರ್, ಒಂದು ನಾವು ರೆಗ್ಯುಲರ್ ಟ್ರೈನಿಂಗ್ ಮಾಡ್ತೇವೆ ತರಬೇತಿ. ಸೊ ನಮ್ಮಲ್ಲಿ ಯಾರು ಫಸ್ಟ್ ತರಬೇತಿ ಬರ್ತಾರಲ್ಲ ರೈತರು ಅವರಿಗೆ ಆದ್ಯತೆ ಮೇರೆಗೆ ನಾವು ಮರಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ನಮ್ಮಲ್ಲಿ ಈಗ ಮರಿಗಳಿದೆ. ಆಕ್ಚುಲಿ ನಾವಂತಂದ್ರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದ ಹುಟ್ಟಿರುವಂತ ಪ್ಯೂರ್ ಬ್ರೀಡ್ಸ್ ಇಂದ ಇರುವಂತ ಹಂದಿಗಳನ್ನ ಈಗ ಸಾಕ್ತಾ ಇದ್ದೇವೆ. ಯಾಕ್ಷರ್ ಇದೆ, ಮತ್ತೆ ನಮ್ಮಲ್ಲಿ ಡ್ಯೂರಾಕ್ ಹಂದಿಗಳಿದೆ. ಡ್ಯೂರಾಕ್ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಈಗ ಪ್ರೆಸೆಂಟ್ ನಮ್ಮಲ್ಲಿ ಮರಿಗಳಿದೆ. ಅಂದ್ರೆ ಡಿಸೆಂಬರ್ ತಿಂಗಳಿಂದ ನಾವು ಮತ್ತೆ ಸೇಲ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆ ಒಂದು ಹಂದಿದು ಬೆಲೆ ಅಂದ್ರೆ ನಮ್ಗೆ ಇದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದ ಹುಟ್ಟಿರುವಂತ ಮರಿಗಳಿತ್ತು ಅಂತಂದ್ರೆ ಅದ್ರದ್ದು ಹೆಣ್ಣು ಹಂದಿ ಬೆಲೆ 4,500 ಇದೆ, ಗಂಡು ಹಂದಿಗೆ 5,500 ಇದೆ. ಅದು ಡಿಸೆಂಬರ್ ಇಂದ ನಮ್ಗೆ ಕೊಡ್ತೇವೆ ನಾವು. ಇಲ್ಲ ಬೇರೆ ಹಂದಿ ನಮ್ಮಲ್ಲಿ ಇನ್ನೂ ಅದಲ್ದಲೆ ಯಾಕ್ಷರ್ ಎಲ್ಲ ಇದೆ. ಸೊ ಆ ಹಂದಿಯಿಂದ ಹುಟ್ಟಿರುವಂತ ಮರಿಗಳಿತ್ತು ಅಂದ್ರೆ ಅದು 3,500 ರೇಟ್ ಇದೆ ಅದಕ್ಕೆ. ಸೊ ಮುಂದಿನ ತಿಂಗಳಿಂದ ಇದು ಮಾಡ್ತೇವೆ. ನಮ್ಮಲ್ಲಿ ಎವ್ರಿ ಮಂತ್ ಮರಿಗಳು ಹುಟ್ಟತಾನೆ ಇರುತ್ತೆ, ಮತ್ತೆ ಎವ್ರಿ ಮಂತ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಇದ್ದೇವೆ. ಸೊ ರೈತರು ಅದ್ರದ್ದು ಉಪಯೋಗ ಪಡ್ಕೋಬೇಕಂತ ಹೇಳ್ತೀನಿ. ಬಟ್ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ ನಮ್ಮಲ್ಲಿ. ಆಕ್ಚುಲಿ ರೆಗ್ಯುಲರ್ ಟ್ರೈನಿಂಗ್ ಕೂಡ ಬರ್ತಾರೆ, ಮತ್ತೆ ಟ್ರೈನಿಂಗ್ ಆದವ್ರಿಗೆ ನಾವು ಸರ್ಟಿಫಿಕೇಟ್ ಕೂಡ ಕೊಡ್ತೇವೆ. ಸೊ ಲೋನ್ ಏನಾದ್ರು ತಗೊಳ್ಳುವಂತದಿದ್ರೆ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ. ಮತ್ತೆ ಅವ್ರು ಲೋನ್ ಮಾಡುವಾಗ ಪ್ರಾಜೆಕ್ಟ್ ರಿಪೋರ್ಟ್ಸ್ ಏನಾದ್ರು ಬೇಕಿತ್ತು ಅಂದ್ರೂ ಕೂಡ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ನ ಮಾಡಬಹುದು ಸರ್. ದೂರವಾಣಿ ಸಂಪರ್ಕ ಒಂದೊಂದು ಹೇಳಿಬಿಟ್ರೆ ಒಳ್ಳೇದು. 0825